ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೇಳುಗರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ಮಡಿಕೇರಿ ತಾಲೂಕು ಮಕ್ಕಂದೂರು ಗ್ರಾಮದ ಎಂಎ ರಾಮಚಂದ್ರ, ಇಎಂ ಯೋಗೇಶ್ ಮತ್ತು ಇಕೆ ಸಂದೇಶ್ ಅವರೊಂದಿಗೆ ಮಾತುಕತೆ. ಕೇಳಿದ್ರೆ ಮಡಿಕೇರಿ ತಾಲೂಕು ಮಕ್ಕಂದೂರು ಗ್ರಾಮಕ್ಕೆ ನಾವು ಹೋದಾಗ ಅಲ್ಲಿ ಕೆಲವು ರೈತರನ್ನ ಭೇಟಿ ಮಾಡಿ ಮಾತಾಡ್ತಾ ಇದ್ವಿ. ಇಲ್ಲಿ ಹಸು ಸಾಕಿರೋರು, ಭತ್ತ ಬೆಳೆಯರು, ತೋಟ ಮಾಡಿರೋರು ಯಾರ್ಯಾರಿದ್ದಾರೆ ಅಂತ ಅನ್ಕೊಂಡು ಕೇಳಿದಾಗ ರಾಮಚಂದ್ರ ಅವರ ಹೆಸರನ್ನ ಕೆಲವೊಬ್ರು ಪ್ರಸ್ತಾಪ ಮಾಡಿದ್ರು. ಅವರ ಮನೆಗೆ ಹೋಗಿ ಅಲ್ಲಿಯ ಚಿತ್ರಣವನ್ನು ಗಮನಿಸಿಕೊಂಡು ಈಗ ಅವರೊಂದಿಗೆ ಮಾತನಾಡುತ್ತಿದ್ವಿ. ಶ್ರೋತೃಗಳೇ, ಮಕ್ಕಂದೂರು ಗ್ರಾಮದ ಎಂಎ ರಾಮಚಂದ್ರ ಅವರ ಕೃಷಿ ಅನುಭವಗಳು ಈಗ ಪ್ರಸಾರವಾಗ್ತದವೆ. ರಾಮಚಂದ್ರ ಅವರೇ ನಮಸ್ಕಾರ, ಮತ್ತೆ ಏನು ಓದಿದಿರಿ ಹೇಳಿ. 7ನೇ ಕ್ಲಾಸ್ ವರೆಗೆ ಓದಿದ್ದೀನಿ ಸರ್. ನಾನು ಭತ್ತ ಬೆಳೀತಾ ಇದ್ದೀನಿ 1 ಎಕರೆ ಅಷ್ಟೀಗ. ಮೊದಲು ಒಂದು 2.5 ಎಕರೆ ಗದ್ದೆ ತೀರ ಮುಚ್ಚಿ ಹೋಗಿದೆ. ಮೊದಲಾದ್ರೂ ತರಕಾರಿಗಳನ್ನ ಬೆಳೀತಿದ್ದ, ಮೆಣಸು, ಬದನೆ, ಎಂತೆಲ್ಲ ತರಕಾರಿಗಳು ಬೆಳೀತಿದ್ದ. ಇವಾಗ ಅದು ಮುಚ್ಚಿ ಹೋಗಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಕಲ್ಲು ಬಂಡೆಗಳೆಲ್ಲ ಸಿಕ್ಕಿ ಅದರಿಂದ ನಮಗೆಲ್ಲ ತಾಪತ್ರೆ ಆಗಿದೆ. ಈಗ ಸಹ ಕಾಫಿ ಒಂದು 4 ಎಕರೆ ಅಷ್ಟು ಬೆಳೀತಾ ಇದ್ದೀವಿ. ಅದೆಲ್ಲ ಹೊಸ ಗಿಡಗಳು, ಈಗ ಫಸಲು ಬರ್ತಾ ಇದೆ ಸ್ವಲ್ಪ ಸ್ವಲ್ಪ. ಈಗ 2018 ಅತಿಯಾದ ಮಳೆಗೆ ಬೇರೆ ತೋಟದ್ದು ಬೆಟ್ಟದ್ದು ಮಣ್ಣು ಬಂದು ನಿಮ್ಮ ಗದ್ದೆಗೆ ಸೇರ್ಕೊಳ್ತು. ಅದನ್ನ ಸರಿಪಡಿಸಿಕೊಳ್ಳಿಕ್ಕೆ ನೀವು ವೈಯಕ್ತಿಕವಾಗಿ ಅಥವಾ ಸರ್ಕಾರದ ಮಟ್ಟದಲ್ಲಿ ಏನು ಮಾಡಿದಿರಿ? ನಾನು ಕೃಷಿ ಇಲಾಖೆಗೆ ಫಾರಂ ಎಲ್ಲ ಫಿಲ್ಅಪ್ ಮಾಡಿ ಕೊಟ್ಟಿದ್ದೆ, ಫೋಟೋ ಗಿಟ್ಟ ತೆಗೆದು. ಆದ್ರೆ ಅವರು ಏನು ಇದ್ ಮಾಡ್ಲಿಲ್ಲ, ಹಾಗೆ ಗದ್ದೆ ತೀರಾ ಹಾಳು ಬಿದ್ದು ಹೋಗಿದೆ. ಅದನ್ನ ಇನ್ನು ಏನಾದ್ರು ಮಾಡಿ ಮುಂದುವರಿಸಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದೀವಿ. ಆದ್ರೆ ಸ್ವಲ್ಪ ಕಷ್ಟದಲ್ಲಿ ಇದ್ದೀವಿ, ಅದರಿಂದ ಸ್ವಲ್ಪ ತಾಪತ್ರೆ. ಅಲ್ಲ, ದೊಡ್ಡ ದೊಡ್ಡ ಕಲ್ಲುಗಳು ಅಷ್ಟು ಸುಲಭವಾಗಿ ಸರಿಪಡಿಸಲಿಕ್ಕೆ ಆಗದ ಪರಿಸ್ಥಿತಿ ಇದೆಯಾ? ಹೇಗೆ? ಸುಮಾರು ಕಷ್ಟ ಇದೆ ಸರ್. ಅದು 1.5 ಎಕರೆ ಅಷ್ಟು ಮಣ್ಣು ಬಂದು ಬಿದ್ದುಂಟು ತೋಟದ್ದು. ಅದರಲ್ಲಿ ಕಲ್ಲು, ಮರ, ಬೇರು ಎಲ್ಲ ಗದ್ದೆ ಮಧ್ಯದಲ್ಲಿ ಹೋಯ್ತಾ ಉಂಟು, ಸೈಡ್ ಅಲ್ಲಿ ಇದ್ದಿದ್ದೊಳೆ. ಇನ್ನುಳಿದಂತೆ ಈಗ 1.5 ಎಕರೆಯಲ್ಲಿ ಭತ್ತ ಬೆಳೀತಿದ್ರಿ, ಯಾವ್ದು ತಳಿ ಹಾಕೊಳ್ತೀರಿ ಸಾಮಾನ್ಯವಾಗಿ? ನಾವು ಈ ವರ್ಷ BKB ಹಾಕಿದ್ದ, ಚೆನ್ನಾಗಿ ಬಂದಿತ್ತು, ಇನ್ನು ಅದನ್ನೇ ಹಾಕ್ಬೇಕು ಅಂತೇಳಿ ಇದ್ದೀವಿ. ಈ ಹಿಂದೆ ಯಾವ ತಳಿಯನ್ನ ಬೆಳೀತಾ ಇದ್ರಿ? ಕಳೆದ ವರ್ಷ ಜೇನುಗೂಡು ಹಾಕಿದ್ದ. ಅದಾದ್ರೆ ನಮ್ಮ ಇಲ್ಲಿಗೆ ಸ್ವಲ್ಪ ಇಳುವರಿ ಕಡಿಮೆ, ದಪ್ಪ ಭತ್ತ ಮತ್ತೆ BKB ಅವೇ ಚೆನ್ನಾಗಿ ಬರ್ತಾ ಇರೋದು, ಅದನ್ನೇ ಹಾಕಿದ್ದ ಸರ್. ಹಸುಗಳನ್ನ ಇಟ್ಕೊಂಡಿದ್ರಿ, ದನಕ್ಕೆ ಮೇವಾಗ್ಲಿಕ್ಕೂ BKB ಅನುಕೂಲ ಆಗುತ್ತಲ್ವಾ? ಹೌದು, ಅನುಕೂಲ ಆಗುತ್ತೆ. ಅದು ಎತ್ತರ ಬೆಳೆ ಬರುತ್ತೆ, ಹುಲ್ಲು ಜಾಸ್ತಿ ಬೆಳೀತದೆ, ದನಗಳಿಗೆ ಒಂದು ಅನುಕೂಲ ಆಗುತ್ತೆ. ಮತ್ತೆ 5 ದನಗಳಿದ್ದಾವೆ, 3 ಹಸು, 2 ಕರುಗಳಿದ್ದಾವೆ, ಅವಕ್ಕೆಲ್ಲ ಹುಲ್ಲುಗೆ ಬೇಕಾಗಿ ದೊಡ್ಡ ಬೆಳೆನೆ ಬೆಳೀತಾ ಇದೀವಿ ನಾವು. ಹಸುಗಳನ್ನ ನೀವು ಸಗಣಿ ಉದ್ದೇಶಕ್ಕೆ ಹಾಗೆ ಹಾಲಿನ ಉದ್ದೇಶಕ್ಕೂ ಸಾಕೊಂಡಿದ್ದೀರಲ್ವಾ? ಹೌದು, ಸಗಣಿ ತೋಟಕ್ಕೆ ಹಾಕ್ತಿವಿ, ಮತ್ತೆ ಗದ್ದೆಗೆ ಸ್ವಲ್ಪ ಹಾಕ್ತಿವಿ. ಹಾಲು ಇಲ್ಲಿ ಅಕ್ಕಪಕ್ಕ ಯಾರು ಇದ್ರೆ ಸೇಲ್ ಮಾಡ್ತೀವಿ, ಇಲ್ಲದಿದ್ರೆ ಮನೆಗೆ ಉಪಯೋಗಿಸ್ಕೋತೀವಿ. ಮೇಯ್ಸ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ರಿ, ಅದಕ್ಕೆ ಹಸಿರು ಮೇವು, ಒಣಮೇವು ಅಥವಾ ಇದೆಲ್ಲ? ಅದೇ ಈಗ ಬರ ಬಂದ ಗದ್ದೆಲಿ ಈಗ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದ್ಲೇ ಈಗ ಕಟ್ಟತಾ ಇದೀವಿ ಹಸುಗಳನ್ನ. ಹಾಲನ್ನ ಸ್ಥಳೀಯವಾಗಿ ತೆಗೆದುಕೊಳ್ಳುವ ಜನ ಇದಾರಲ್ವಾ? ತೆಗೆದುಕೊಳ್ತಾರೆ ಸರ್, ಈ ಕಡೆ ಮನೆ ಮನೆಗೆ ತಗೊಂಡೋಗಿ ಕೊಡೋದು, ಮತ್ತೆ ಅವರು ಬಂದು ತಗೊಂಡೋಗೋದು ಎಲ್ಲ ಇದೆ. ನೀವು ವಿದ್ಯಾಭ್ಯಾಸದ ಬಳಿಕ 8ನೇ ವಯಸ್ಸಿನಲ್ಲಿ ಕೃಷಿಗೆ ಬಂದ್ರಿ? ನಾನು 7ನೇ ಕ್ಲಾಸ್ ವರೆಗೂ ಓದದೆ, 7ನೇ ಕ್ಲಾಸ್ ಬಿಟ್ಟು ಬಿಟ್ಟು ಕೃಷಿಲೇ ಇದ್ದೀನಿ ಸರ್. ವರ್ಷ ವರ್ಷಕ್ಕೂ ಶ್ರಮ ಪಟ್ಕಂತ ನಿಧಾನಕ್ಕೆ ಬೆಳವಣಿಗೆ ಆಗ್ತಾ ಬಂದಿದ್ದೀರಿ? ಹೌದೌದು ಸರ್, ನಿಧಾನಕ್ಕೆ ಬೆಳವಣಿಗೆ ಆಗ್ತಾ ಬಂದಿದ್ದೀವಿ. ತೋಟ ರೋಬಸ್ಟ್ ಹಾಕೊಂಡಿದ್ದೀರಿ, ಅರಬಿಕನು ಬೆಳ್ಕೊಂಡ್ರೆ? ಅರಬಿಕ ಮಧ್ಯ ಹಾಕಿದ್ದೆ ಸರ್, ಅದು ಇವಾಗ ಸ್ವಲ್ಪ ಈ ಗಿಡ ಮುಚ್ಚಿ ಹೋಗಿದೆ ರೋಬಷ್ಟದು. ಕಪಿಗಳು ಅವಳಿ ಜಾಸ್ತಿ ನಮ್ಮ ಈ ಕಡೆ, ಫಸಲು ಬಂದಿದ್ದನ ಒಂದು ಮಡಗದಿಲ್ಲ ಸರ್. ಸಣ್ಣ ಬಾಳೆ ಗೀಳೆ ತೀರ ತಿಂದು ಹಾಳು ಮಾಡ್ತಾ ಇದ್ದಾವೆ. ಇನ್ನು ಗದ್ದೆ ನೆಟ್ಟರೆ ಹಂದಿಗಳ್ದು ಅವು ಸುಮಾರು ಲಾಸ್ ಮಾಡ್ತೇವೆ ಸರ್. ಸಖತ್ತಿದ್ದಾವೆ ಈ ಕಡೆ, ಎಲ್ಲ ಹುಡ್ಡಿ ಮಾಡಿ ಮಡಗಿರ್ತವೆ, ಅದೊಂದು ಕಷ್ಟನೇ. ಕೋತಿಗಳು ಮತ್ತು ಹಂದಿಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಅಥವಾ ಹೆಚ್ಚು ಹಾನಿ ಮಾಡದಂಗೆ ಬರದಂಗೆ ಮಾಡಲಿಕ್ಕೆ ಏನು ನಿಮ್ಮದೇ ಆದ ಕಾರ್ಯತಂತ್ರ ಇಟ್ಕೊಳ್ತೀರಿ? ಅದು ಏನ್ ಮಾಡಕ್ಕಾಗೋದಿಲ್ಲ ಸರ್. ಒಂದು ಗಳಿಗೆ ಬೆರೆಸಿದ್ರೆ ಪುನಃ ಅಲ್ಲಿಗೆ ವಾಪಸ್ ಬಂದಿರ್ತವೆ. ನಾವು ಬೇರೆ ಅಂತಾರ ಕೃಷಿ ಕೆಲಸ ಮಾಡ್ತಾ ಇರುವಾಗ ಅವು ಪಾಡಿಗೆ ಅವು ಬಂದು ತಿಂದು ಹೋಗಿರ್ತವೆ. ಕೋತಿಗಳು ಏನೇನು ತೊಂದರೆ ಮಾಡ್ತವೆ? ಕೋತಿಗಳು ಕಾಫಿ ಹಣ್ಣು ತಿನ್ನೋದು, ಬಾಳೆ ಇದ್ರೆ ಬಾಳೆನೂ ತಿಂತವೆ, ಕಿತ್ಲೆ ಹುಳಿ ಇದ್ರೆ ಕಿತ್ಲೆ ಹುಳಿನೂ ತಿಂತವೆ, ಎಲ್ಲ ತಿಂದು ಹಾಳು ಮಾಡ್ತವೆ ಸರ್. ಏನ್ ಅಷ್ಟೊಂದು ಕೋತಿಗಳಿದಾವೆ ಇಲ್ಲೆಲ್ಲ? ಇದ್ದಾವೆ ಸರ್, ಸಖತ್ತಿದ್ದಾವೆ. ಒಂದು ಗ್ಯಾಂಗಲ್ಲಿ ಒಂದು 100-200 ಅಷ್ಟಿದ್ದಾವೆ ಸರ್. ಭಾರಿ ಕಷ್ಟ, ಒಂದೊಂದು ಕಾಫಿ ಗಿಡದಲ್ಲಿ ಒಂದೊಂದು ಕೂತ್ರೆ ಎಲ್ಲ ಲಾಸ್ ಸರ್, ಎಲ್ಲ ತಿಂದು ಹಾಳು ಮಾಡಿಬಿಡ್ತವೆ. ಕಾಫಿ ಹಣ್ಣು ತಿಂದು ಅಲ್ಲೇ ಉದುರಿಸಿ ಹೋಗ್ತಾವ ಅಥವಾ ಹೇಗ್ ಮಾಡ್ತವೆ? ಅವೆಲ್ಲ ನುಂಗಿರ್ತೇವೆ ಸರ್, ಅದನ್ನ ಬರೀ ಸಿಪ್ಪೆ ಮಾತ್ರ ಗಿಡದ ಬುಡದಲ್ಲಿ ಬಿದ್ದಿರ್ತದೆ. ನೋಡಿ, ಹಂದಿಗಳ ಕಾಟನು ಸಾಕಷ್ಟು ಇದೆ ಅಂತ ಹೇಳ್ತಾ ಇದ್ರಿ ಭತ್ತಕ್ಕೆ ಅಲ್ವಾ? ಹಂದಿಗಳಿಂದ ಆಗುವ ಅನಾನುಕೂಲ ಏನು ಬೇರೆ ಬೆಳೆಗಳಿಗೆ? ಎಲ್ಲ ಲಾಸೆ ಸರ್. ಒಂದ ಸಣ್ಣ ಕಾಫಿ ಗಿಡ ಎಲ್ಲ ನೆಟ್ಟರೆ ಅದನ್ನೆಲ್ಲ ಮುಗಿಸಾಕ್ತವೆ ಹುಡಿ, ಎಲ್ಲ ತೊಂದರೆನೆ ಸರ್ ಹಂದಿಗಳಿಂದ. ಹಂದಿ ಬರದಂಗೆ ಏನಾದ್ರೂ ಯೋಚನೆ ಮಾಡಿ ಕೆಲಸ ಮಾಡಿರೋದಿದೆ ನೀವು ಅಥವಾ ಇತರರು? ಯಾರು ಏನ್ ಮಾಡಿಲ್ಲ ಸರ್. ಅವು ಏನ್ ಮಾಡಿದ್ರು ಬಂದು ತಿಂದು ಹೋಗಿರ್ತೇವೆ. ರಾತ್ರಿ ಬರೋದಲ್ಲ, ಹಗಲಾದ್ರೆ ಹಾಗಾದ್ರೆ ಪಾರ ಕಾಯಬಹುದು. ರಾತ್ರಿ ಎಷ್ಟೊತ್ತಿಗೆ ಬರ್ತವೆ ಏನ್ ಬರ್ತವೆ ಅಂತ ನಮಗೆ ಗೊತ್ತಿರೋದಿಲ್ಲ. ನಾವು ಒಂದು ಗಳಿಗೆ ಪಾರ ಕೂತ್ರು ಇನ್ನೊಂದು ಗಳಿಗೆ ಬಂದು ತಿಂದು ಹೋಗಿರ್ತವೆ. ಅವು 10-6 ಜನ ಭತ್ತವನ್ನು ಬೆಳ್ಕೊಂಡ್ರೆ ನಷ್ಟ ಕಡಿಮೆ ಆಗುತ್ತೆ, ಸ್ವಲ್ಪ ಜನ ಬೆಳೆದಾಗ ಹಂದಿಗಳ ಕಾಟ ಹೆಚ್ಚಾಗಿ ಅನಾನುಕೂಲನೆ. ಹೌದೌದು, ಅದೆಲ್ಲ ಬೆಳೆದ್ರೆ ಎಲ್ಲರ ಗದ್ದೆಗೆ ಒಂದ್ಸಲ ಸ್ವಲ್ಪ ಹೋಗುವಾಗ ಎಲ್ಲ ಸ್ವಲ್ಪ ಹಂಚಿ ಹೋಗ್ತದೆ. ಇದು ಒಬ್ಬೊಬ್ಬರು ಮಾಡಿರುವಾಗ ಎಲ್ಲ ಬಂದು ಅವರವರ ಗದ್ದೆಗೇನೆ ಬಿದ್ದಿರ್ತವೆ, ಅದರಿಂದ ಭಾರಿ ತಾಪತ್ರೆ. ಮಕ್ಕಂದೂರು ಗ್ರಾಮದಲ್ಲಿ ಭತ್ತವನ್ನ ಬೆಳೆಯವರು ಇದ್ದಾರೆ? ಹೌದೌದು, ಸುಮಾರು ಜನ ಇದ್ದಾರೆ ಸರ್. ಇವಾಗ ಪ್ರಳಯ ಆದ್ಮೇಲೆ ಸುಮಾರು ಜನ ಎಲ್ಲ ಬಿಟ್ಟು ಬಿಟ್ರು, ಗದ್ದೆಗೆ ನೀರಿಲ್ಲದೆ ಗದ್ದೆ ಮುಚ್ಚಿ ಸುಮಾರು ಜನ ಬಿಟ್ಟಿದ್ದಾರೆ. ಇಲ್ಲೊಂದು 5-6 ಜನ ಬೆಳೀತಾ ಇದೀವಿ ಇವಾಗ. ಬಿಕೆಬಿ ತಳಿಯನ್ನ ಎಲ್ಲರೂ ಬೆಳೀತಾ ಇದೀರಾ ಅಥವಾ ಬೇರೆ ಬೇರೆ ತಳಿಗಳನ್ನ ಆಯ್ಕೆ ಮಾಡಿಕೊಂಡು ಸಾಗುವಳಿ ಮಾಡ್ತೀರಾ ಹೇಗೆ? ಇಲ್ಲಿ ಯಾರಿಗೆ ಭತ್ತ ಖುಷಿ ಬಂತ ಅದನ್ನ ಬೆಳ್ಕೊಳ್ತಾರೆ ಸರ್. ಬಿಕೆಬಿ ಮತ್ತೆ ರಾಜಮುಡಿ ಗೌರಿ ಸಣ್ಣ ಅದೆಲ್ಲ ಬೆಳೀತಾರೆ ಸರ್. ಸಮಸ್ಯೆಗಳ ಮಧ್ಯದಲ್ಲೂ ಜೀವನ ಮಾಡಬೇಕು, ಬೇರೆ ದಾರಿ ಇಲ್ಲ ಅಲ್ವಾ ರಾಮಚಂದ್ರ ಅವರೇ? ಹೌದು, ಸಮಸ್ಯೆ ಮಧ್ಯದಲ್ಲೂ ಈ ತರ ಎಲ್ಲ ಇದಾದ್ರೂ ನಾವು ಬೆಳಿಲೇಬೇಕು. ಕೃಷಿಯವರು ಏನಾಗುತ್ತೆ ಅದನ್ನ ಮುಂದೆ ಹುಡ್ಕೊಂಡು ಹೋಗ್ತಾ ಇರಬೇಕಷ್ಟೇ ಸರ್. ಅತಿಯಾದ ಮಳೆ ಬಂದ ಬಳಿಕ 2018ರಲ್ಲಿ ನಿಮಗೆ ಸಿಕ್ಕ ಪರಿಹಾರಗಳು ಏನೇನು? ನಮಗೆ ಏನ್ ಸಿಕ್ಕಿಲ್ಲ ಸರ್. ನನಗೆ ಧರ್ಮಸ್ಥಳ ಸಂಘದಿಂದ ಒಂದು 20,000 ರೂಪಾಯಿ ಸಿಕ್ಕುಂಟು, ಮತ್ತೆ ಸರ್ಕಾರದಿಂದ ಏನು ಸಿಕ್ಕಿಲ್ಲ ಸರ್. ನನಗೆ ಪಂಚಾಯತಿಂದ 3,500 ರೂಪಾಯಿನ ಕೊಟ್ರು ಮಳೆ ಬಂದಿದ್ದು ಇದಕ್ಕೆ ಬೇಕಾಗಿ, ಮತ್ತಿನ್ ಯಾವ ಪರಿಹಾರ ಸಿಕ್ಕಿಲ್ಲ ಸರ್. ಬೇರೆಯವರು ಇಲ್ಲಿ ಬಂದು ಭೇಟಿ ನೀಡಿ ನಾವೇನಾದ್ರೂ ಮಾಡ್ತೀವಿ ಅಂತ ಅನ್ನೋ ರೀತಿಯಲ್ಲಿ ಭರವಸೆ ಕೊಟ್ಟೋಗಿದಿರಾ ಅಥವಾ ಏನು ನೀವು ಸಂಪರ್ಕ ಮಾಡಿದಿರಾ ಹೇಗೆ? ಇಲ್ಲ ಸರ್, ಯಾರು ಬರಲಿಲ್ಲ. ನಾನು ಮಂಡಳ ಪಂಚಾಯತಿಗೂ ಕೊಟ್ಟಿದ್ದೀನಿ ಅಪ್ಲಿಕೇಶನ್, ಆದ್ರೆ ಯಾರು ಬಂದು ಅದನ್ನ ಎನ್ಕ್ವೈರಿ ಮಾಡಿಲ್ಲ ಸರ್. ಬೆಟ್ಟದ ಮಣ್ಣು ನಿಮ್ ಜಮೀನಲ್ಲದಲ್ಲೇ ಇನ್ನೆಷ್ಟು ರೈತರ ಜಮೀನಿಗೆ ಬಂದು ಸೇರಿಕೊಂಡ್ತು? ನಮ್ಮದು ಮತ್ತೆ ಆನಂದ್ ಅಂತ ಹೇಳಿದ್ದಾರೆ, ಅವ್ರದ್ದು ಸುಮಾರು ಗದ್ದೆ ಇದೆ. ಆ ಗದ್ದೆ ಮೇಲೆ ಎಲ್ಲ ಮುಚ್ಚಿ ಹೋಗಿ ನಮಗೆ ಕೃಷಿ ಮಾಡಕ್ಕೆ ಆಗೋದಿಲ್ಲ ಸರ್. ಈಗ ಅವ್ರದ್ದೆಷ್ಟು ಜಮೀನು, ನಿಮ್ದೆಷ್ಟು ಜಮೀನು? ಅವ್ರದ್ದು ಸಾಧಾರಣ ಒಂದು 5-6 ಎಕರೆ ಅಷ್ಟು ಇರಬಹುದು, ನಮ್ಮದು 1.5 ಎಕರೆ ಇದೆ. ಎಲ್ಲ ಮುಚ್ಚಿ ಹೋಗಿ ಏನ್ ಮಾಡಕ್ಕೂ ಆಗೋದಿಲ್ಲ ಇವಾಗ. ಸಮಸ್ಯೆಗೆ ಪರಿಹಾರ ಸಿಗುತ್ತೆ, ಶಾಸಕರನ್ನ ಸರ್ಕಾರವನ್ನ ಪದೇ ಪದೇ ಸಂಪರ್ಕ ಮಾಡಿ ಒತ್ತಡ ಹಾಕಿದ್ರೆ ಆಗ್ಬಹುದು. ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ರಾಮಚಂದ್ರ ಅವರೇ. ಸಮಸ್ಯೆಗಳನ್ನ ನಾವು ಹಾಗೆ ಬಿಡಬಾರದು, ಅವುಗಳನ್ನ ಪರಿಹರಿಸಿಕೊಳ್ಳಿಕ್ಕೆ ಕಾರ್ಯಪ್ರವೃತ್ತರಾಗಬೇಕು. ಕೃಷಿ ಅನ್ನೋದು ಒಂದ್ ರೀತಿಯಲ್ಲಿ ವರ್ಷ ವರ್ಷಕ್ಕೂ ಬೆಳವಣಿಗೆ ಆಗ್ತಾ ಇದ್ರೆ ಖುಷಿ ಕೊಡುತ್ತೆ, ಅದರ ಸಮಸ್ಯೆಗಳು ಬಂದಾಗ ಏನಪ್ಪ ಇಷ್ಟೊಂದು ಕಷ್ಟ ಅನ್ನೋ ತರ ಆಗೋದಿದೆ. ಅವುಗಳನ್ನ ನಿವಾರಣೆ ಮಾಡಿಕೊಳ್ಳೋ ಸಲುವಾಗಿ ನಾವು ಕೆಲಸ ಮಾಡ್ತಾ ಹೋಗ್ಬೇಕು. ನಿಮ್ಮ ಅನುಭವಗಳನ್ನ ವಿಚಾರಗಳನ್ನ ಹಂಚಿಕೊಂಡ್ರಿ ರಾಮಚಂದ್ರ ಅವರೇ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದ. ಮಕ್ಕಂದೂರು ಗ್ರಾಮದ ಇಎಂ ಯೋಗೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಶ್ರೋತೃಗಳೇ, ವಿನೂತನವಾಗಿ ತೋಟ ಮಾಡಲಿಕ್ಕೆ ಹೊರಟಿದ್ದಾರೆ. ಬಟರ್ ಫ್ರೂಟ್ ಅಡಿಕೆ ಜೊತೆಗೆ ಕಾಫಿಯನ್ನ ಹಾಕೊಂಡಿದ್ದೀನಿ ಅಂತ ಹೇಳ್ತಾ ಇದಾರೆ. ಬಾಳೆಯನ್ನು ಬೆಳೀತಾ ಇದಾರೆ. ಹೇಗೆ ಕೆಲಸ ಶುರು ಮಾಡ್ಕೊಂಡ್ರು, ಹೇಗಿದೆ ಪರಿಸ್ಥಿತಿ ಅನ್ನೋದನ್ನ ಅವರು ಮಾತಾಡ್ತಾರೆ. ಯೋಗೀಶ್, 8 ಎಕರೆ ತೋಟ ಇದೆ, ಹೇಗೆ ಕೆಲಸ ಶುರು ಮಾಡ್ಕೊಂಡಿದ್ರಿ, ಹೇಗಿದೆ ಪರಿಸ್ಥಿತಿ ಹೇಳಿ. ವಿಜಯಂಡಿಯವರಿಗೆ ಫಸ್ಟ್ ನನ್ನ ನಮಸ್ಕಾರ, ಹಾಗೂ ಆಕಾಶವಾಣಿಗೂ ನನ್ನ ನಮಸ್ಕಾರ. ಒಂದು 3 ಎಕರೆ ಜಾಗ ಇದೆ, ಆ 3 ಎಕರೆಯಲ್ಲಿ 1.5 ಎಕರೆ ಗದ್ದೆ. ಇತ್ತೀಚೆಗೆ 2018ನೇ ಇಸಿಯಲ್ಲಿ ಪ್ರಳಯ ಆಗಿ ಬರ ಎಲ್ಲ ಬಂದು ಗದ್ದೆ ಒಳಗೆ ಕೂತಿತ್ತು. ಅದು ಗದ್ದೆ ಮಾಡೋ ಪರಿಸ್ಥಿತಿಲಿ ಇರ್ಲಿಲ್ಲ. ಸರ್ಕಾರಕ್ಕೆ ಇಲ್ಲಿ ಸ್ವಲ್ಪ ಆಗಿದೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು ನಾವು ಎಲ್ಲ ಹೇಳಿದೀವಿ. ಹೇಳಿದ್ರು ಅವರು ಈ ಕಡೆ ಬಂದಿಲ್ಲ, ಜಾಸ್ತಿ ಆದ ಕಡೆನೆ ಹೋಗ್ಕೊಂಡಿದ್ರು. ಆದ್ರೂ ನಮ್ಮ ಪ್ರಯತ್ನ ನಾವು ಮಾಡಿದ್ವಿ, ತಾಲೂಕು ಪಂಚಾಯತಿ ಮಂಡಲ ಪಂಚಾಯತಿ ಎಲ್ಲದಕ್ಕೂ ಹೋಗಿ ಒಂದು ತಿಂಗಳು ಅಲೆದಾಡಿದ್ವಿ. ಹಾಗೆ ನಮ್ಮ ಮನೆನೂ ಸಮೇತ ಹೋಯ್ತು. ಮನೆ ಹೋದ ಪಕ್ಷದಲ್ಲಿ ನಾವು ತಾಲೂಕು ಪಂಚಾಯತಿಗೂ ಡಿ ಸಿ ಆಫೀಸಿಗೂ ಹೋಗಿ ಅಪ್ಲಿಕೇಶನ್ ಎಲ್ಲ ಬರೆದು ಕೊಟ್ಟು ಅದಕ್ಕೂ ಒಂದು ತಿಂಗಳು ಅಲ್ದಿವಿ. ಇವತ್ತು ಬನ್ನಿ ನಾಳೆ ಬನ್ನಿ, 25 ಆರ್ ಟಿ ಸಿ ತೆಗೆದು 25 ಅಪ್ಲಿಕೇಶನ್ ಕೊಟ್ಟಿದ್ವಿ. ಲಾಸ್ಟಿಗೆ ಫಸ್ಟ್ ಲಿಸ್ಟಿಗೆ ಹಾಕಿದ್ರು. ಇಲ್ಲಿ ಮಕ್ಕಂದೂರಲ್ಲಿ ಒಂದು ಮೀಟಿಂಗ್ ಆಗಿ ಫಸ್ಟ್ ಲಿಸ್ಟ್ ಇಲ್ಲಿ ನನ್ನ ಹೆಸರು ಹೇಳಿದ್ರು. ಆನಂತರ ನೋಡಲ್ ಅಧಿಕಾರಿ ಅವರು ಬಂದು ಇನ್ಕೇಷನ್ ಪುನಃ 4-5 ಸರಿ ಮಾಡಿದ್ರು, ಮಾಡಿ 2ನೇ ಲಿಸ್ಟಿಗೆ ಹಾಕಿದ್ರು. ನಾವು ಅಂತ ಹೋರಾಟ ಮಾಡಿದ್ವಿ, ಫಸ್ಟ್ ಲಿಸ್ಟ್ ಇಲ್ಲಿ ಹಾಕಿದ್ನ ಸೆಕೆಂಡ್ ಲಿಸ್ಟ್ಗೆ ಯಾಕೆ ಹಾಕಿದ್ ಅಂತ. ಆಗ ಅವ್ರು ಹೇಳಿದ್ರು ಫುಲ್ ಮನೆ ಬಿದ್ದು ಹೋಗ್ಬೇಕು, ಆದ್ರೆ ಫಸ್ಟ್ ಲಿಸ್ಟ್ಗೆ ಹಾಕೋದು ಆಗಿ ಹೀಗೆ ಅಂತ ಹೇಳಿದ್ರು. ಅದು ವಾಸ ಮಾಡಕ್ ಆಗಿಲ್ಲ. ಆದ್ರೂ ಅವತ್ತಿನ ದಿನ ನಮಗೆ ವಿಧಿ ಇಲ್ಲ. ಆದಾಗ ನಾವು ಏನು ಮಾಡೋದು ಅಂತ ಹೇಳಿ ಗಂಜಿ ಕೇಂದ್ರಕ್ಕೆ ಹೋಗು ಅಂತ ಹೇಳಿದ್ರೆ ನನ್ನ ಮಗಳು ಪ್ರೆಗ್ನೆಂಟ್, ಅವಳಿಗೆ ಅಲ್ಲಿ ನಾವು ಇರಿಸಿಕೊಳ್ಳ ಸಾಧ್ಯತೆ ಇತ್ತಿಲ್ಲ. ಅದಕ್ಕೋಸ್ಕರ ನಾವು ನೆಂಟರ ಮನೆಗೆ ಹೋಗಿದ್ವಿ. ಹೋಗಿ ಅವಳನ್ನ ಅಲ್ಲಿ ಒಂದು ಸೇಫ್ ಆಗಿ ಮಾಡಬೇಕು ಅಂತೇಳಿ ಹತ್ರ ಇದ್ದಿದ್ದರಿಂದ ನಾವು ನೆಂಟರ ಮನೆಗೆ ಹೋದ್ವಿ. ಅಲ್ಲಿನೂ ನಮಗೆ ಒಳ್ಳೆ ಸ್ಪಂದನೆ ಕೊಟ್ಟು ಒಳ್ಳೆ ಹೆಲ್ಪ್ ಮಾಡಿದ್ರು. ಆನಂತರ ಅದು ಇದು ಪರಿಹಾರ ಅಂತ ಹೇಳಿದ್ರು. ನಾವು ಆ ಕಡೆ ಆಗಿದ್ವಿ, ಮತ್ತೆ ಮನೆ ಹೋಗಿತ್ತು, ಅದರಲ್ಲಿದ್ದ ಸಾಮಾನು ಎಲ್ಲ ನಾವು ಹೊರಗಡೆ ತೆಗೆದು ಬೇರೆ ಕಡೆ ಎಲ್ಲ ಸಾಗಿಸಿದ್ವಿ. ಆನಂತರ ಇಲ್ಲೊಂದು ಎಸ್ಟೇಟ್ ಇದೆ, ಅವ್ರ ಹತ್ರ ಕೇಳಿ ಅವರ ಒಂದು ಕ್ವಾರ್ಟರ್ಸ್ ಅನ್ನ ತಗೊಂಡು ನಾವು ಅಲ್ಲಿ ಇದ್ವಿ. ಆಮೇಲೆ ಮನೆ ಸಿಕ್ಕಿತ್ತು, ಈಗ ನಾವು ಅಲ್ಲಿ ವಾಸ ಇದ್ವಿ. ನಮ್ಮ ಜಮೀನು ಇಲ್ಲಿ ಇರೋದ್ರಿಂದ ನಾವು ಇಲ್ಲಿ ಇದ್ದುಕೊಂಡು ಕೆಲಸ ಮಾಡಿಕೊಂಡು ಅಲ್ಲಿಗೆ ಹೋಗಿಕೊಂಡು ಬಂದ್ಕೊಂಡು ಇದ್ದೀವಿ. ಈಗ ನಾವು 3 ಎಕರೆ ತೋಟದಲ್ಲಿ, ಹಳೆ ತೋಟದಲ್ಲಿ 6 ಅಂತೇಳಿ ಒಂದು ಅರ್ಬಿ ಬಂತು ಸೌರಪೇಟೆ, ಅಲ್ಲಿಂದ ತಂದು ಬೀಜ ಮಾಡಿ ಅದು ಹಾಕಿದ್ವಿ, ಅದು ಚೆನ್ನಾಗಿದೆ. ಮತ್ತೆ ಅದರೊಟ್ಟಿಗೆ ಪೆಪ್ಪರ್ ಹಾಕಿದ್ವಿ, ಅದು ಚೆನ್ನಾಗಿದೆ. ಮತ್ತೆ ಇಲ್ಲಿ ಕಾವೇರಿ ಹಾಕಿದ್ವಿ, ಕಾವೇರಿ ಒಂದು 2-3 ವರ್ಷ ಫಸಲು ಒಳ್ಳೆ ಚೆನ್ನಾಗಿತ್ತು. ಆನಂತರ ಅದು ಸ್ವಲ್ಪ ಡಿಮ್ ಆಯ್ತು, ಅದರ ಮಧ್ಯದಲ್ಲಿ ಈಗ ರೋಬಸ್ಟ್ ಹಾಕಿದ್ವಿ. ಈಗ ಗದ್ದೆ ಇದೆಲ್ಲ ಮುಚ್ಚೋದು, ಇದರಲ್ಲಿ JCP ಎಲ್ಲ ತರಿಸಿ ಲೆವೆಲ್ ಮಾಡಿ ತೋಡೆಲ್ಲ ಬೇರೆ ಕಡೆ ಕೊಟ್ಟು ಈಗ ಹೊಸದಾಗಿ ತೋಟ ಮಾಡಿದ್ವಿ, ಚೆನ್ನಾಗಿದೆ. ಡಾರ್ಫ್ ಹಾಕಿದ್ವಿ, ಚಂದ್ರಗಿರಿ ಹಾಕಿದ್ವಿ, ಪೆಪ್ಪರ್ ಹಾಕಿದ್ವಿ, ಬಟ್ರ್ ಬುಟ್ರ್ ಹಾಕಿದ್ವಿ, ಆನಂತರ ಹಣ್ಣು ಗಿಡಗಳು ಹಾಕಿದ್ವಿ, ಮತ್ತೆ ಇನ್ನೊಂದು 3/4 ಎಕರೆಯಷ್ಟು ಬಾಳೆ ತೋಟ ಮಾಡಿದ್ವಿ. ಬಾಳೆ ಈಗಂದ ಫಸಲು ಬಿಡ್ತಾ ಇದೆ. ಅದರ ಮಧ್ಯದಲ್ಲಿ ಪಾಣೋಳ ಹಾಕಿದ್ವಿ, ಮತ್ತೆ ಡಾರ್ಫ್ ರೋಬಸ್ಟ್ ಹಾಕಿದ್ವಿ. ಪಾಣೋಳಕ್ಕೆ ಈ ವರ್ಷ ಮೆಣಸು ಹಾಕಬೇಕು. ಮತ್ತೆ ಒಂದು ಗದ್ದೆ ಬಿಟ್ಟುಕೊಂಡಿದೆ 80 ಸೆಂಟ್ರಷ್ಟು ಜಾಗದು, ಅದು ಕಾಡಂದಿ, ಮತ್ತೆ ಸುತ್ತ ಎಲ್ಲ ಬಿಟ್ಟುಬಿಟ್ರು, ಮತ್ತೆ ನೀರದ ಸಮಸ್ಯೆ ಹಾಗೆ ಆಗಿ ಅದನ್ನ ಕಳೆದ ವರ್ಷ ಮಾಡಿದ್ದೆ, ಮಾಡಿ ನನಗೆ ಲಾಸ್ ಆಯ್ತು. ಅಂದಿ ಕೋತಿಗಳು ಇವೆಲ್ಲ ಸೇರ್ಕೊಂಡು ಲಾಸ್ ಆಯ್ತು. ಅದ್ರಲ್ಲಿ ಏನಿಲ್ಲ, ನಾವು ಟಿಲ್ಲರ್ ಅಲ್ಲೇ ಹೂಡಿ ಇದು ಮಾಡೋದು ಕರ್ಕೊಂಡು ಬಂದು ಅದೆಲ್ಲ ಲೆಕ್ಕ ಹಾಕಿ ನೋಡುವಾಗ ಲಾಸ್ ಆಯ್ತು. ಈ ವರ್ಷ ಅದಕ್ಕೆ ಸಪರೇಟ್ ಆಗಿ ಒಂದು ಬಟ್ರುಬಿಟ್ಟು ಮತ್ತೆ ಅಡಿಕೆ ಹಾಕಿದ್ದೀನಿ. ನೆಕ್ಸ್ಟ್ ಗೆ ಅದಕ್ಕೆ ಮಧ್ಯದಲ್ಲಿ ರೋಬಸ್ಟ್ ಹಾಕನಂತ ಇದ್ದೀನಿ. ಹಾಗೆ ಜೀವಮಾನ ಹೋಗ್ತಿದ್ವಿ ಸರ್. ಗದ್ದೆ ಈಗಿಲ್ಲ, ಗದ್ದೆನೆಲ್ಲ ತೋಟ ಮಾಡಿದ್ವಿ. ಹಳ್ಳಿ ಜೀವನ ಒಂದ್ ರೀತಿಯಲ್ಲಿ ಕಷ್ಟ, ಅದು ವರ್ಷ ವರ್ಷಕ್ಕೆ ಒಳಿತಾಗ್ತಾ ಹೋದ್ರೆ ಬಹಳ ಹಿತ ಅನಿಸುತ್ತೆ. ಆದ್ರೂ ಎಷ್ಟೋ ಜನ ಕಷ್ಟಗಳ ಮಧ್ಯದಲ್ಲೇ ಜೀವನ ಮಾಡಿಕೊಂಡು ಶ್ರೇಯಸ್ಸನ್ನ ಕಾಣುತ್ತಿದೆ. ಈಗ ಜೀವನೋಪಾಯಕ್ಕೆ ಏನೇನು ದಾರಿಗಳನ್ನ ಇಟ್ಕೊಂಡಿದ್ರಿ, ದಿನನಿತ್ಯದ ಖರ್ಚಿಗೆ ಮತ್ತೆ ಜೀವನ ಸಾಗಿಸ್ಬೇಕಲ್ಲ? ಹೌದೌದು, ನಾವು ಈಗ ಎಸ್ಟೇಟ್ ಅಲ್ಲಿ ಇದ್ದೀವಿ, ಅಲ್ಲಿ ನಾನೊಂದು ಸಣ್ಣದಾಗಿ ರೈಟ್ ಕೆಲಸ ಮಾಡ್ಕೊಂಡಿದ್ದೀನಿ. ನಮ್ಮ ಸಸು ದುಡಿತಾರೆ, ಹಾಗೆ ಜೀವಮಾನ ಹೋಗ್ತಿದೆ. ಮತ್ತೆ ಧರ್ಮಸ್ಥಳ ಸಂಘ ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಲೋನ್ ತಗೊಂಡು ತೋಟ ಮಾಡಿಕೊಂಡು ಅದು ಇದು ಅಂತೇಳಿ ಮಾಡ್ಕೊಂಡು ಇದ್ದೀವಿ. ಸ್ವಲ್ಪ ತರಕಾರಿಗಳು ಮಾಡ್ತಾ ಇದ್ವಿ, ಅಲ್ಲಿ ಇರಲ್ಲೇ ಸ್ವಲ್ಪ ಜಾಗ ಇದೆ ತರಕಾರಿ ಬೆಳಿಲಿಕ್ಕೆ. ಈ ವರ್ಷ ಬೀನ್ಸ್ ಹಾಕಿದ್ವಿ, 9,000 ರೂಪಾಯಿ ಬೀನ್ಸ್ ಬೆಳೆದಿದ್ವಿ. ಒಂದು ಅಂಗಡಿ ಪರಿಚಯ ಮಾಡ್ಕೊಂಡಿದ್ವಿ ಮಾದಾಪುರದಲ್ಲಿ, ಅವರಿಗೆ ವಾರದಲ್ಲಿ 2 ಸರಿ ತಗೊಂಡೋಗಿ ಕೊಡ್ತಿದ್ವಿ. ತೊಂದರೆ ಇಲ್ಲ, ಜೀವಮಾನ ಹೋಗ್ತಾ ಇದೆ. ಇಬ್ರು ಮಕ್ಕಳಿದ್ದಾರೆ, ಒಬ್ಬಳದು ಮದುವೆ ಆಗಿದೆ, ಮಗ ತಾಜ್ ರೆಸಾರ್ಟ್ ಅಲ್ಲಿ ಕೆಲಸ ಮಾಡ್ತಿದ್ದಾನೆ. ತೊಂದರೆ ಇಲ್ಲ, ಜೀವಮಾನ ಚೆನ್ನಾಗಿದೆ. ಸಮಸ್ಯೆಗಳು ಸಮಸ್ಯೆಗಳು ಅಂತ ಅನ್ಕೊಂಡು ತತ್ತರಿಸಿಕೊಂಡು ಜೀವನ ಮಾಡಬಾರದು, ಪರಿಹಾರಗಳನ್ನ ಹುಡುಕ್ತಾ ಇರಬೇಕು. ದಾರಿಗಳಿದ್ದೇ ಇದಾವೆ, ಅನೇಕ ದುಡಿಮೆಯ ಮಾರ್ಗಗಳು ನಮ್ಮಲ್ಲಿ ಇರೋದ್ರಿಂದ ಅದನ್ನ ಗಮನಿಸಿಕೊಂಡು ಹೋಗ್ಬೇಕು. ಮತ್ತೆ ಒಂದು ಹಂತದವರೆಗೆ ಸಮಸ್ಯೆಗಳು ಇರ್ತವೆ, ಅವೆಲ್ಲ ಕಡಿಮೆ ಆಗ್ಲಿಕ್ಕೆ ಸ್ವಲ್ಪ ಸಮಯ ಬೇಕು. ಈಗ ತೋಟ ಮಾಡ್ತಾ ಇದ್ರಿ, ಇನ್ನೊಂದ್ 2-3 ವರ್ಷದಲ್ಲಿ ಒಂದು ಒಳ್ಳೆ ಸ್ಥಿತಿಗೆ ಬರುತ್ತೆ, ಆಗ ಜೀವನ ಇನ್ನೂ ಸುಧಾರಣೆ ಆಗುತ್ತೆ. ಹೌದು, ಖಂಡಿತವಾಗಿ ಇನ್ನೊಂದ್ 2 ವರ್ಷ ಕಳೆದ್ರೆ ತೊಂದರೆ ಇಲ್ಲ, ಒಂದು ಮಾಡ್ಕೊಂಡು ಹೋಗ್ಬೋದು. ಹಾಗೆ ಹಂದಿಗಳು ತಂದು ಬಿಟ್ಟಿದೀವಿ, ಅದೊಂದು ಮಾಡುವಂತ. ಈಗ ಕೋಳಿದೊಂದು ಫಾರಂ ಸಣ್ಣದಾಗಿ ಮಾಡುವಂತೇಳಿ, ಜೀವಮಾನಕ್ಕೆ ಏನಾರೊಂದು ದಾರಿ ನೋಡ್ಕೊಳ್ಬೇಕು ಅಂತೇಳಿ ಮಾಡುವಂತೇಳಿ ಇದ್ದೀವಿ. ಒಳ್ಳೇದು ಯೋಗೀಶ್ ಅವರೇ, ನಿಮ್ಮ ವಿಚಾರಗಳನ್ನ ಹಂಚಿಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ, ಧನ್ಯವಾದ. ಕೇಳಿದ್ರೆ ಮಕ್ಕಂದೂರು ಗ್ರಾಮದ ಹಿರೇಗೌಡನ ಕೆ ಸಂದೇಶ್ ಅವರು ನಮ್ ಜೊತೆಗಿದ್ದಾರೆ. ಕೃಷಿಕರು ರೋಬಸ್ಟ್ ಕಾಫಿ ಇದೆ, ಹಂದಿಗಳನ್ನ ಸಾಕ್ತಾರೆ, ಹಸುಗಳನ್ನ ಇಟ್ಕೊಂಡಿದ್ದಾರೆ. ಸಂದೇಶ್, ಏನು ಓದಿದ್ದು ತಾವು? ಸರ್, ನಾನು SLC ಸರ್. ಎಷ್ಟು ಎಕರೆ ಕಾಫಿ ತೋಟ ಇದೆ, ಮತ್ತೆ ಹಸುಗಳು ಎಷ್ಟಿದಾವೆ, ಹಂದಿಗಳು ಎಷ್ಟಿದಾವೆ, ಹೇಗಿದೆ ನಿಮ್ಮ ಬದುಕು, ಪ್ರಸ್ತಾಪ ಮಾಡಿ. ಸರ್, 5 ಎಕರೆ ತೋಟ ಇದೆ. ಕೃಷಿ ತೊಂದರೆ ಸರ್, ಹಂದಿ 2-3 ಸಾಕೊಳ್ತೀವಿ ಮನೆ ಇದಕ್ಕಾಗಿ. ದನಗಳೊಂದು 3-4 ಇದಾವೆ. ಹಾಲನ್ನು ಬೇರೆಯವರಿಗೆ ಮಾರಾಟ ಮಾಡ್ತಿರಲ್ವ? ಮಾಡ್ತೀವಿ ಸರ್. ಇಲ್ಲೇ ನಿಮ್ಮೂರ್ನಲ್ಲೇ ಕೊಡ್ತೀರಾ ಅಥವಾ ಸ್ವಲ್ಪ ದೂರ ಹೋಗ್ಬೇಕಾ? ಆ ಕಡೆ ಕಡೆ ಎಲ್ಲರೂ ಎಸ್ಟೇಟು ಯಾರು ತಗೊಳ್ತಾರೆ. ವರ್ಷವಿಡೀ ಹಾಲು ಸಿಗುತ್ತಾ? ವರ್ಷವಿಡೀ ಸರ್, ಕರ ಹಾಕಿದ ಮೇಲೆ ಒಂದು 7 ತಿಂಗಳು ಕರಿತೀವಿ, ಆಮೇಲೆ ಅದನ್ನ ಕ್ರಾಸ್ ಮಾಡಿಸ್ಮೇಲೆ ನೆಕ್ಸ್ಟ್ ಕರ ಹಾಕಿ ಸಾಕಕ್ಕೆ ಭಾರಿ ಕಷ್ಟ ಆಗುತ್ತೆ. ಎಷ್ಟು ಹಾಲು ನೀವು ಬಳಕೆ ಮಾಡ್ಕೊಳ್ತೀರಿ ಮತ್ತೆ ಮಾರಾಟ ಮಾಡ್ತೀರಿ? ನಾವು ಮನೆಗೆ 1 ಲೀಟರ್ ಅಷ್ಟು ಇಟ್ಕೊಳ್ತೀವಿ, ಬಾಕಿ ಎಲ್ಲ ನಾವು ಇದು ಮಾಡ್ತೀವಿ. ಇಲ್ಲೆಲ್ಲ ಏನು ಬೆಲೆ ಇದೆ 1 ಲೀಟರ್ ಹಾಲಿಗೆ? 40 ರೂಪಾಯಿ ಕೊಡ್ತೀವಿ ಲೀಟ್ರಿಗೆ. ಚೆನ್ನಾಗಿರುತ್ತೆ ಹಳ್ಳಿ ಹಸುವಿನ ಹಾಲು, ಒಂಥರ ರುಚಿಯಾಗಿರುತ್ತೆ, ಕೆನೆನೂ ಇರುತ್ತೆ, ಬೆಣ್ಣನೂ ಸಿಗುತ್ತೆ, ಇಷ್ಟಪಟ್ಟು ತಗೊಳ್ತಾರಲ್ವಾ? ತಗೊಳ್ತಾರೆ ಸರ್. ಈಗ ಇದಕ್ಕೆ ಹುಲ್ಲು ಮತ್ತೆ ಸ್ಥಳೀಯವಾಗಿ ಸಿಗೋ ಮೇವನ್ನು ಕೊಡ್ತೀರಿ, ಹಾಗೆ ಪಶು ಆಹಾರವನ್ನು ಕೊಡ್ತೀರಾ? ಗದ್ದೆಲಿ ಕಟಾಕ್ತಿವಿ, 2 ಸರ್ ಚೇಂಜ್ ಮಾಡಿ ಕಟ್ಟಾಕ್ತಿವಿ. ಸಾಯಂಕಾಲ ಹೊಡ್ಕೊಂಡು ಗಂಜಿ ಕೊಡ್ತೀವಿ, ಪಿಂಡಿ, ಆಮೇಲೆ ಒಣಗುಲ್ಲು ಅದನ್ನು ಸ್ವಲ್ಪ ಹಾಕ್ತಿವಿ. ಗಂಜಿ ಅಂದ್ರೆ ಹೇಗೆ ಮಾಡ್ಕೊಡ್ತೀರಿ ಸರ್? ಗಂಜಿ ಅಂದ್ರೆ ತೌಡು ಹಾಕಿ ಇಲ್ಲ ಹಿಂಡಿ ಹಾಕಿ ಹಾಗೆ ಕೊಡ್ತೀವಿ. ಯಾವಾಗ್ಲೂ 3-4 ಹಸುಗಳನ್ನ ಇಟ್ಕೊಂಡಿರ್ತೀರಲ್ವ? ಒಂದು 3 ಇದೆ ನಮ್ದು. ಹಾಲು ಹಿಂಡೋದು 1-2 ಇದ್ದೇ ಇರ್ತಾವಲ್ವ? ಇರ್ತದೆ. ಹೆಚ್ಚಿಗಾದ್ಮೇಲೆ ಮಾರಾಟ ಮಾಡ್ತೀರಿ ಅಲ್ವಾ? ಮಾಡ್ತೀವಿ. ಹಂದಿಗಳನ್ನ ಎಷ್ಟು ವರ್ಷಗಳಿಂದ ಸಾಕ್ತಾ ಇದ್ರಿ? ಹಂದಿ ಒಂದು 5-6 ವರ್ಷದಿಂದ ಸಾಕ್ತಿದ್ವಿ. ಅದರಿಂದ ಸ್ವಲ್ಪ ದುಡ್ಡು ಸಿಗುತ್ತೆ, ಮತ್ತೆ ಅದರ ಗೊಬ್ಬರನು ತೋಟಕ್ಕೆ ಅನುಕೂಲ ಆಗುತ್ತಲ್ವಾ? ಅನುಕೂಲ ಆಗುತ್ತೆ. ರೋಬಸ್ಟ್ ಕಾಫಿ ಹಾಕೊಂಡಿದ್ರಿ, ಇದಕ್ಕೆಲ್ಲ ನೀರಿಂದು ಏನು ವ್ಯವಸ್ಥೆ ಮಾಡ್ಕೊಂತೀರಿ? ಅದಿನ್ನು ಮಾಡಿಲ್ಲ, ಅದನ್ನ ಮಾಡ್ಬೇಕು ಅಂತ ಇದ್ದೀವಿ. ನೀರಿನ ವ್ಯವಸ್ಥೆ ಇಲ್ಲ, ಕೆರೆ ಆಗ್ಬೇಕು, ಒಳಗೆ ನಾವು ಇಡ್ಬೋದು ಅಷ್ಟೇ. ಸದ್ಯ ಮಳೆ ಆಶ್ರಯದಲ್ಲೇ ತೋಟ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ವಾ? ಇಲ್ಲೆಲ್ಲ ಸಾಮಾನ್ಯವಾಗಿ ಹೂ ಮಳೆ ಅಥವಾ ರೋಬಸ್ಟಕ್ಕೆ ಅನುಕೂಲ ಆಗೋ ಮಳೆ ಯಾವಾಗ ಶುರುವಾಗುತ್ತೆ? ಮಾರ್ಚ್ ಟೈಮಲ್ಲಿ ಆಗುತ್ತೆ. ಈ ವರ್ಷ ಮಾರ್ಚಿಗೆ ಆಗಿಲ್ಲ ಇನ್ನು, ಹೋದ ವರ್ಷ ಎಲ್ಲ ಫೆಬ್ರವರಿಗೆ ಆಗ್ಬಿಟ್ಟಿದೆ ಮಳೆ, ಚೆನ್ನಾಗಾಗಿತ್ತು. ಆದ್ರೆ ಮಳೆ ಜಾಸ್ತಿ ಆಗಿದ್ರಿಂದ ಸ್ವಲ್ಪ ಡ್ರಾಪ್ ಆಗ್ಬಿಟ್ಟಿದೆ, ಸ್ವಲ್ಪ ಇಳುವರಿ ಕಮ್ಮಿ. ವರ್ಷ ಒಟ್ಟು ಎಷ್ಟು ಸಿಗ್ತಾ ಇದೆ ಕಾಫಿ ನಿಮ್ಗೆ? ಮಳೆ ಚೆನ್ನಾಗಾದ್ರೆ ಚೆನ್ನಾಗಿ ಸಿಗುತ್ತೆ ಸರ್, ಮಳೆ ಆಗಿಲ್ಲ ಅಂದ್ರೆ ಕಾಫಿ ಕಮ್ಮಿ. ವರ್ಷ ಭಾರಿ ಕಮ್ಮಿ ಆಗಿದೆ. ಅದೇ, 1 ವರ್ಷ ಕಮ್ಮಿ 1 ವರ್ಷ ಹೆಚ್ಚು ಇದ್ದೇ ಇರುತ್ತಲ್ವಾ? ಮಳೆ ಚೆನ್ನಾಗಾದ್ರೆ ಸಿಗುತ್ತೆ, ಮಳೆ ಚೆನ್ನಾಗಿ ಆಗದಿಲ್ಲ ಅಂದ್ರೆ ಕಾಫಿ ಇಲ್ಲ. ಹಾಗೆ ಮನೇಲಿ ಯಾರ್ಯಾರು ಇದ್ರಿ? ತಂದೆ ತಾಯಿ ಮಕ್ಕಳು ಮಿಸ್ಸಸ್. ಎಲ್ಲರೂ ಕೆಲಸ ಮಾಡಿದ್ರೆ ಆಳು ಕಾಳಿನ ಮೇಲೆ ಅವಲಂಬನೆ ಕಡಿಮೆ, ಖರ್ಚುನು ಕಡಿಮೆ ಆಗ್ತದಲ್ವಾ? ನಾನು 90% ನಾವೇ ಕೆಲಸ ಮಾಡ್ಕೊಳ್ಳೋದು. ಇನ್ನು ಕಾಫಿಗೂ ಸೀಸನ್ ಟೈಮಲ್ಲಿ ಮಾತ್ರ ಜನ ಕರ್ಕೊಳ್ತೀವಿ, ಎಲ್ಲರೂ ನಾವೇ ಮಾಡೋದು. ಹಾಗಾದಾಗ ಮಾತ್ರ ಅನುಕೂಲ. ಅಪ್ಪ ಲವಲವಿಕೆಲ್ಲಿದ್ದಾರೆ, ಅಮ್ಮನು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾರಲ್ವಾ? ಮಾಡ್ತದೆ. ಹಳ್ಳಿಯಲ್ಲಿ ಕೆಲಸಗಳನ್ನು ಮಾಡಿದ್ರೇನೆ ಆರೋಗ್ಯ, ಎಷ್ಟು ತಿಂತೀವಿ ಅನ್ನೋದಕ್ಕಿಂತ ಎಷ್ಟು ಕೆಲಸ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಅಲ್ವಾ? ಬರೀ ಕೃಷಿನ ಅಥವಾ ಏನಾದರೂ ಬೇರೆ ಉದ್ಯೋಗ ಮಾಡ್ತೀರಾ ಅಥವಾ ಬೇರೆ ವೃತ್ತಿಯಲ್ಲಿ ತೊಡಸ್ಕೊಂಡಿದ್ದಾರೆ? ಕೆಲಸ ಮಾಡ್ಕೊಂಡು ನಾನು ಹೋಮ್ ಸ್ಟೇ ಡ್ಯೂಟಿಗೆ ಹೋಗ್ತೀನಿ. ಹೋಮ್ ಸ್ಟೇ ಅಂದ್ರೆ ಹತ್ತಿರದಲ್ಲೇ? ಹತ್ತಿರ, ಒಂದು ಅಪ್ ಅಂಡ್ ಡೌನ್ 9 ಕಿಲೋಮೀಟರ್ ಆಗುತ್ತೆ. ಅದರಿಂದ ಗಳಿಕೆ ಆಗುತ್ತೆ, ಆಗಲು ಕೆಲಸ ಮಾಡ್ಕೊಳ್ತೇನೆ, ಅದರಿಂದ ಸ್ವಲ್ಪ ಕಡೆ ಕಡೆ ಅಡ್ಜಸ್ಟ್ ಆಗುತ್ತೆ. ಹೀಗೆ ದಾರಿಗಳನ್ನ ಹುಡ್ಕೊಂಡು ಹೋಗ್ಬೇಕು. ರೋಬಸ್ಟ ಕಾಫಿಗೆ ಸಗಣಿ ಗೊಬ್ಬರ ಮತ್ತೆ ರಾಸಾಯನಿಕ ಗೊಬ್ಬರ ಎರಡನ್ನು ಕೊಡ್ತೀರಾ? ಹಾಕ್ತಿವಿ, ರಾಸಾಯನಿಕ ಗೊಬ್ಬರ 2 ಹಾಕ್ತಿವಿ, 2 ಸರಿ ಹಾಕ್ತಿವಿ ಗೊಬ್ಬರ ನಾವು. ಸಗಣಿ ಗೊಬ್ಬರ ಕೊಟ್ರೆ ಒಂಥರ ಚೆನ್ನಾಗಿರ್ತವೆ ಗಿಡಗಳಲ್ವಾ? ಹೌದು. ರಾಸಾಯನಿಕ ಗೊಬ್ಬರ ಹೆಚ್ಚೆಚ್ಚು ಕೊಟ್ಟಷ್ಟು ನೀರು ಕೊಡದೆ ಹೋದ್ರೆ ಸಮಸ್ಯೆನೆ ಅಲ್ವಾ? ಮಳೆ ಬಿದ್ದಂಗೆ ನಾವು 1 ಟ್ರಿಪ್ ಗೊಬ್ಬರ ಹಾಕ್ತಿವಿ, ಮತ್ತೊಂದು ಟ್ರಿಪ್ ಅಕ್ಟೋಬರ್ ನವೆಂಬರ್ ಟೈಮಲ್ಲಿ ಹಾಕ್ತಿವಿ. ಭತ್ತ ಬೆಳ್ಕೊಳ್ತೀರಾ? ಭತ್ತ ಬೆಳಿತೀವಿ. ಯಾವ ಭತ್ತನ ಬೆಳ್ಕೊಂತ ಬಂದಿದ್ರಿ? ನಾನು ಈ ಸರಿ ರಾಜಮುಡಿ ಹಾಕಿದ್ದೆ, ಇಳುವರಿ ಭಾರಿ ಕಮ್ಮಿ ಆಗಿದೆ. ಎಷ್ಟು ಬಂತು? 1 ಎಕರೆ ಅಷ್ಟು ಇದೆ, ಅದೇ ಬಿಟ್ಟು ಭತ್ತ ಬಂದಿದೆ ವರ್ಷ, ಬಟ್ಲಾಸ್ ಕಡಿಮೆ ಆಗಿದೆ. ಕೊಡೆ ಹೋಗುತ್ತೆ ನೋಡಿ, ಆ ಟೈಮಿಗೆ ನಮಗೆ ಮಳೆ ಸಿಕ್ಕಿಬಿಡ್ತು ನೋಡಿ, ಅದು ಫುಲ್ ಜಳ ಬಿಟ್ಟಿದೆ ವರ್ಷ, ಮಳೆ ಸಿಕ್ಕಿಬಿಡ್ತಾಗ ನಮಗೆ ಹಾಗೆ ಬೆಳೆ ಇದೆ. ಮತ್ತೆ ಬೆಳೆ ಎತ್ತರ ಬಂದ್ಬಿಟ್ಟು ಬಿದ್ದೋಗ್ಬಿಟ್ರೆ ಅದು ಫುಲ್ ನೀರೊಳಗೆ ಇದಾಗ್ಬಿಟ್ರೆ ಜಳ ಬಿಡ್ತದೆ, ಇಳುವರಿ ಭಾರಿ ಕಮ್ಮಿ. ರಾಜಮುಡಿ ಅಲ್ದಲ್ಲೇ ಬೇರೆ ತಳಿಗಳನ್ನು ಬೆಳೆದಿದ್ದೀರಾ? ಇಂಟರ್ನ್ ಬೆಳೆದಿದ್ವಿ, ಮತ್ತೆ ಮಂಡ್ಯ ಲಕ್ಷ್ಮಿ ಅಂತ ಅದು ಬೆಳೆದಿದ್ವಿ, ಮತ್ತೆ ಈ ಕರ್ತಾಭತ್ತ ಅಂತ ಬರುತ್ತೆ ಕ್ಯಾಸರಿ ಟೈಪ್ ಅದು ಬೆಳೆದಿದ್ವಿ. ಈ ಸಾರಿ ರಾಜಮುಡಿಯನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಭತ್ತ ಎಲ್ಲಿ ಇರ್ಲಿಲ್ಲ, ಆದ್ರಿಂದ ನಾನು ಮಂಡ್ಯ ಲಕ್ಷ್ಮಿ ಹಾಕಿದ್ದೆ, ಅದು ಭತ್ತ ಎಲ್ಲಿ ಸಿಕ್ಲಿಲ್ಲ, ಮತ್ತೆ ಹಂಗೆ ರಾಜಮುಡಿ ತೆಗ್ದು ಹಾಕೊಂಡಿದ್ದೆ. ತುಂಗಾ ಹಾಕಿದೆ ಹೋದ ವರ್ಷ, ತುಂಗಾ ಇಳುವರಿ ಅಷ್ಟು ನನಗೆ ಬರಲಿಲ್ಲ ಸರ್, ಬೆಳೆನೂ ಎತ್ತರ ಇರಲಿಲ್ಲ, ಅದಕ್ಕಾಗಿ ನಾನು ತುಂಗಾ ಬಿಟ್ಬಿಟ್ಟು ರಾಜಮುಡಿ ಹಾಕಿದ್ದೆ. ದನಗಳಿಗೆ ಹುಲ್ಲಾಗ್ಬೇಕು ನೋಡಿ, ಅದಕ್ಕಾಗಿ ನಾವು ಸ್ವಲ್ಪ ಬೆಳೆ ಇರೋದನ್ನ ಹಾಕ್ತಿವಿ. ಒಟ್ಟಾರೆ ಸಣ್ಣ ಹಿಡುವಳಿಯಲ್ಲಿ ನೆಮ್ಮದಿ ಕಾಣಲಿಕ್ಕೆ ಕೆಲಸ ಮಾಡ್ಕೊಂಡು ಹೋಗ್ತದ್ರಿ. ತಂದೆಯವರ ಹೆಸರೇನಂದ್ರೆ ಹೇಗೆ ಅವರ ಚಟುವಟಿಕೆ ಹೇಳಿ. ತಂದೆಯವರು ಕೃಷ್ಣಪ್ಪ ಅಂತ ಅವ್ರ ಹೆಸರು, ತೊಂದರೆ ಸರ್ ಚಟುವಟಿಕೆ. ಎಷ್ಟು ವಯಸ್ಸು ಇರ್ಬೋದು ತಂದೆಗೆ? ಅವರಿಗೆ 75 ಆಗುತ್ತೆ. ಏನ್ ಕೆಲಸ ಮಾಡ್ತಾರೆ ತಂದೆ? ತಂದೆ ಸಣ್ಣ ಪುಟ್ಟ ಏನಾದ್ರು ಕೆಲಸ ಮಾಡ್ತಾರೆ, ಕೂತ್ಕೊಂಡು ಇರೋದಿಲ್ಲ ಮನೇಲಿ, ಏನಾದ್ರು ಕೆಲಸ ಮಾಡ್ತಾ ಇರ್ತಾರೆ ಅವ್ರ ಕೈಲಾದಷ್ಟು. ಹಳ್ಳಿ ಜನ ಸುಮ್ನೆ ಕುತ್ಕೊಂಬಲ್ಲ, ಆಮೇಲೆ ಸುಮ್ನೆ ಕುಂದ್ರಸಲ್ಲ, ಮನೇಲಿರೋ ಬೇರೆಯವ್ರನ್ನ ಸುಮ್ನೆ ಕುಂದ್ರಸಲ್ಲ, ಅವರು ಕುತ್ಕೊಳ್ಳಲ್ಲ, ಅದೇ ಆರೋಗ್ಯದ ಗುಟ್ಟು ಅಲ್ವಾ? ಧನ್ಯವಾದ ಸಂದೇಶ್ ಅವರೇ, ನಿಮ್ಮ ವಿಚಾರಗಳನ್ನ ಹಂಚಿಕೊಂಡ್ರಿ. ನಮಸ್ಕಾರ. ಥ್ಯಾಂಕ್ ಯು. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಈಗ ಕೇಳುವ ಕೃಷಿ ಮಾಹಿತಿ. ರೈತ ಬಾಂಧವರೇ, ಕಾಫಿ ಬೆಳೆಗಾರರೇ, ಕಾಳುಮೆಣಸು ಇವತ್ತು ಕಾಫಿ ತೋಟಗಳಲ್ಲಿ ಹಣ ಕೊಡುವ ಬೆಳೆಯಾಗಿದೆ. ಹಿಂದೆಲ್ಲ ಕಾಫಿಯೇ ಪ್ರಮುಖವಾದ ಬೆಳೆಯಾಗಿತ್ತು. ಇವತ್ತು ಕಾಳುಮೆಣಸು ಅನೇಕರನ್ನ ಆಕರ್ಷಿಸಿದೆ. ಉತ್ತಮವಾದ ಬೆಲೆ, ಹಾಗೆ ಉತ್ತಮವಾದ ಗಳಿಕೆ ಇರೋದ್ರಿಂದ ಕಾಳುಮೆಣಸನ್ನ ಅನೇಕರು ಬೆಳೀಲಿಕ್ಕೆ ಹೊರಟಿದ್ದಾರೆ. ಅತಿ ಶೀತ ಕಾಳುಮೆಣಸಿಗೆ ಆಗುವುದಿಲ್ಲ. ಇಳಿಜಾರಿರುವ ಪ್ರದೇಶಗಳಲ್ಲೂ ಅತಿಯಾದ ಮಳೆಗೆ ಅನೇಕ ಕಡೆ ಕಾಳುಮೆಣಸಿನ ಬಳ್ಳಿಗಳು ಹೋಗ್ಬಿಟ್ಟವು. ಟನ್ ಟನ್ ಕಾಳುಮೆಣಸು ಇಳುವರಿ ಸಿಗುತ್ತಿದ್ದ ತೋಟಗಳಲ್ಲಿ ಇವತ್ತು ಕೆಲವೇ ಕ್ವಿಂಟಾಲ್ ಇಳುವರಿ ಸಿಗ್ತಾ ಇದೆ, ಅಥವಾ ಅದು ಸಿಗ್ತಾ ಇಲ್ಲ. ಕಾಳುಮೆಣಸಿನ ತಳಿಗಳಲ್ಲಿ ಅಭಿವೃದ್ಧಿಯಾಗಿದೆ, ಸುಧಾರಣೆಯಾಗಿದೆ, ಹಾಗೆ ಕೃಷಿಯಲ್ಲಿ ತಾಂತ್ರಿಕತೆಗಳು ರೂಪುಗೊಂಡಿದ್ದಾವೆ. ಕೆಲವೊಬ್ಬರು ಹೆಚ್ಚು ರಾಸಾಯನಿಕಗಳನ್ನು ಬಳಸ್ತಲ್ಲನೆ, ಬೋರ್ಡೋ ದ್ರಾವಣವನ್ನು ಸಿಂಪರಣೆ ಮಾಡದಲ್ಲನೆ ಉತ್ತಮವಾದ ಇಳುವರಿಯನ್ನು ಪಡೀತಾರೆ. ಅದನ್ನು ನಾವು ನೀವು ನೋಡಿದ್ದೀವಿ. ಹಾಗೆ ಭಿನ್ನ ಭಿನ್ನವಾದ ಮರಗಳಿಗೆ ಕಾಳುಮೆಣಸನ್ನ ಹಬ್ಬಿಸಿರೋದಿದೆ. ಅಪ್ಪಂಗಳದ ಭಾರತೀಯ ಸಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆ ಬರುವ 22ನೇ ತಾರೀಕು ಬೆಳಗ್ಗೆಯಿಂದ ಸಂಜೆ ತನಕ ಕಾಳುಮೆಣಸು, ಏಲಕ್ಕಿ ಮತ್ತು ಶುಂಠಿ ಈ ಬೆಳೆಗಳಲ್ಲಿ ಸುಧಾರಿತ ತಂತ್ರಜ್ಞಾನ ಕುರಿತಂತೆ ವಿಚಾರಗಳನ್ನು ತಿಳಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ. 22ನೇ ತಾರೀಕು ಅಪ್ಪಂಗಳದ ಭಾರತೀಯ ಸಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆಯ ಆವರಣದಲ್ಲಿ ವಿಜ್ಞಾನಿಗಳು, ತಜ್ಞರು ಕಾರ್ಯಕ್ರಮದಲ್ಲಿ ವಿಚಾರಗಳನ್ನು ಮಂಡಿಸ್ತಾರೆ, ಸಂವಾದದಲ್ಲಿ ತಮ್ಮ ಅನುಮಾನಗಳಿಗೆ ಉತ್ತರಿಸ್ತಾರೆ. ಸದರಿ ಕಾರ್ಯಕ್ರಮದ ಪ್ರಯೋಜನವನ್ನು ಆಸಕ್ತ ರೈತರು ಮಾಡಿಕೊಳ್ಬೇಕಂತನ್ಕೊಂಡು ಈ ಸಂದರ್ಭದಲ್ಲಿ ಸಂಸ್ಥೆಯ ಮುಖ್ಯಸ್ಥರು ಕೋರಿಕೊಂಡಿದ್ದಾರೆ. ರೈತ ಬಾಂಧವರೇ, ನಾವು ಹೊರಗಡೆ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇರಬೇಕು. ನಮ್ಮ ಅನುಭವಗಳೇ ಶ್ರೇಷ್ಠ ಅಂತ ಹೇಳಲಿಕ್ಕೂ ಆಗುವುದಿಲ್ಲ. ಬೇರೆಯವರ ಕಹಿ ಅನುಭವಗಳು ಸಹ ನಮಗೆ ಪಾಠವಾಗ್ತವೆ. ದೇಶ ತಿರುಗಬೇಕು, ಕೋಶ ಓದಬೇಕಂತ ಹೇಳ್ತಾರಲ್ಲ, ಹಾಗೆ ನಮ್ಮ ನಮ್ಮ ಬದುಕಿಗೆ ಸಂಬಂಧಪಟ್ಟಂತೆ ಕಸಬಿಗೆ ಪೂರಕವಾಗೋ ಸಂಗತಿಗಳನ್ನ ತಿಳಿಯಲಿಕ್ಕೆ ಅನುಭವಿ ರೈತರನ್ನ ಅಥವಾ ಅನುಭವಸ್ಥರನ್ನ ಸಂಪರ್ಕ ಮಾಡೋದು, ಅವರ ತಾಕುಗಳಿಗೆ ಭೇಟಿ ನೀಡೋದು, ಹಾಗೆ ಅವರ ಸಿಹಿ ಕಹಿ ಅನುಭವಗಳನ್ನ ಪಡೆದುಕೊಂಡು ಮಾರ್ಪಾಡುಗಳನ್ನು ಮಾಡೋದು ಒಳ್ಳೆಯದು. ಕಾಳುಮೆಣಸಿನಲ್ಲಿ ಏನೆಲ್ಲ ಸರ್ಕಸ್ ನಡೆದಿದೆ! ಅತಿಯಾದ ಇಳುವರಿಯನ್ನು ಪಡೆದುಕೊಂಡು ಈಗ ಏನೂ ಇಲ್ಲ ಅನ್ನೋರು ಇದ್ದಾರೆ. ಖಾಲಿ ಜಾಗದಲ್ಲಿ ಒಳ್ಳೆ ತೋಟವನ್ನ ನಿರ್ಮಾಣ ಮಾಡಿರೋರನ್ನು ಕಾಣಬಹುದು. ಬರೀ ಹಾಲ್ಮಾಣಕ್ಕೆ ಕಾಳುಮೆಣಸನ್ನ ಹಬ್ಬಿಸಿರೋರಿದ್ದಾರೆ. ಸಿಲ್ವರ್ಗಂತೂ ಅನೇಕ ಕಡೆ ಹಬ್ಬಿಸಿ ಸಿಲ್ವರ್ ಯಾಕೋ ಕಾಫಿಗೆ ಒಳ್ಳೇದಲ್ಲ ಅಂತ ಅನ್ಕೊಂಡು ಅದನ್ನು ನಿಧಾನಗತಿಯಲ್ಲಿ ತೆಗೆಯೋರಿದ್ದಾರೆ. ಇನ್ನು ಕಾಡು ಮರಗಳಿಗೆ ಚೆನ್ನಾಗಿ ಕಾಳುಮೆಣಸು ಹಬ್ಬುತ್ತಂತನ್ಕೊಂಡು ಬೆಳೆಸಿರೋರಿದ್ದಾರೆ. ಏಲಕ್ಕಿ ಕೊಡಗಿನಲ್ಲಿ ಹೇರಳವಾಗಿತ್ತು, ಅದರಿಂದಲೇ ದುಡ್ಡು ಮಾಡಿರುವ ಕೃಷಿಕರಿದ್ದಾರೆ. ಇವತ್ತು ಏಲಕ್ಕಿ ಕಮ್ಮಿಯಾಗಿದೆ, ಬೆಲೆ ಬಂತಂತನ್ಕೊಂಡು ಕೆಲವೊಬ್ಬರು ಏಲಕ್ಕಿಯನ್ನು ಹಾಕಿದ್ರು, ಮತ್ತೆ ಬೆಲೆ ಕಮ್ಮಿಯಾಗಿದೆ. ಶುಂಠಿ ಅಷ್ಟೇ, ಒಳ್ಳೆ ಬೆಲೆ ಬಂತು, ಮತ್ತೆ ಬೆಲೆ ತೆಗೆದು. ಏನಾದರೂ ಹಿಡಿತದಲ್ಲಿ ಕೃಷಿ ಮಾಡ್ತಾ ಇತಿಮಿತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಹೋದರೆ ಬೆಳೆಗಳಲ್ಲಿ ಎದುರಾಗುವ ಸಮಸ್ಯೆಗಳನ್ನು, ಏರುಪೇರಾಗುವ ಬೆಲೆಯಲ್ಲೂ ನಮ್ಮ ಬದುಕನ್ನು ಸಾಗಿಸಲಿಕ್ಕೆ ತೊಂದರೆ ಆಗಲಿಕ್ಕಿಲ್ಲ. ಒಳ್ಳೆ ಬೆಲೆ ಎಲ್ಲರಿಗೂ ಇಷ್ಟವೇ. ಬೆಲೆ ಇಳಿಕೆಯಾದಾಗ ನಾವು ವ್ಯವಸ್ಥೆಯನ್ನು ನಿಭಾಯಿಸೋದಿದೆಯಲ್ಲ, ಅದು ಬಹಳ ಮುಖ್ಯವಾದ ಸಂಗತಿ. ಬೆಳೆಯನ್ನು ಕಳ್ಕೊಳ್ಳೋದೇನು ದೊಡ್ಡದಲ್ಲ, ಆದರೆ ಮತ್ತೊಮ್ಮೆ ಬೆಳೆಯನ್ನು ಹಾಕಿ ಪೋಷಣೆ ಮಾಡಿ ಇಳುವರಿಯನ್ನು ತೆಗೆದುಕೊಳ್ಳೋದಿದೆಯಲ್ಲ, ಅದು ದೊಡ್ಡ ಸಾಹಸದ ಕೆಲಸ. ನಮ್ಮ ಪ್ರದೇಶದಲ್ಲಿ ಇಂಥ ಬೆಳೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಚೆನ್ನಾಗಿ ಬರುತ್ತೆ ಅಂತಂದಾಗ ಅದನ್ನು ಬಿಡಬಾರದು. ವ್ಯತ್ಯಾಸ ಆದಾಗ ಕಾಪಾಡುವ ಪ್ರಯತ್ನಗಳು ಸಾಗ್ತಾ ಇರಬೇಕು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ವಿಜಯ್ ಅಂಗಡಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಹಲೋ ಬ್ರದರ್, ಹೇಗಿದ್ಯಾ? ಎಲ್ಲ ಚೆನ್ನಾಗಿದೆ. ನಾನು ನನ್ನ ಫ್ಯಾಮಿಲಿ ಮತ್ತು ಬಿಸ್ನೆಸ್ ಗೆ ಮಲ್ಟಿ ಪರ್ಪಸ್ ವೆಹಿಕಲ್ ತಗೋಬೇಕು ಅಂತಿದ್ದೀನಿ. ಹಾಗಾದ್ರೆ ಮಾರುತಿ ಸುಜುಕಿ ಈಕೋ ಟಗೋ, ಅದರಲ್ಲಿ ಹೆಚ್ಚು ಸ್ಪೇಸ್, ಹೆಚ್ಚು ಆರಾಮ್ ಮತ್ತು ಹೆಚ್ಚು ಸುರಕ್ಷತೆ ಇದೆ. ಈ ಮಾರ್ಚ್ ನಿಮ್ಮ ಫೇವರೇಟ್ ಮಾರುತಿ ಸುಜುಕಿ ಈಕೋ ಅನ್ನು 100% ಎಕ್ಸ್ಟೋರೂಮ್ ಫಂಡಿಂಗ್ ಒಂದಿಗೆ ಮನೆಗೆ ಕೊಂಡೊಯ್ಯಿರಿ, ಹಾಗೂ 27,500 ರೂಪಾಯಿ ವರೆಗಿನ ಆಫರ್ಸ್ ಅನ್ನು ಕೂಡ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ಗೆ ಇದೇ ಭೇಟಿ ನೀಡಿ. ಏನ್ ರಮಣ, ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 20-20-13 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ಗೊಬ್ಬರವಾಗಿ ಬೆಳೆಗೆ ಬಳಸಿದ್ದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-13, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವ್ ಪೇಟೆ, ಮಡಿಕೇರಿ. ಕಾಲ್ 0827-2000018. ಸುದ್ದಿ ಜೊಂಪಿ ಓದುತ್ತಿರೋ ಉಳುವಾರನ ರೋಷನ್ ಅಸಂತ್. ಜೊಂಪೆನ ವಿವರ. ಇಂದು ಮಡಿಕೇರಿಪೇಟೆನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಮಂಡಳಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಎಸ್ಎಸ್ಎಲ್ಸಿ ಮುಖ್ಯ ಪರೀಕ್ಷಾ ಪೂರ್ವ ತಯಾರಿಗೆ ಸಂಬಂಧಪಟ್ಟಂಗೆ ಸಭೆ ನಡೆದಿದೆ. ಸಭೆಯಲ್ಲಿ ಜಿಲ್ಲಾಧಿಕಾರಿಗ ಮಾತನಾಡಿ, ಇದೇ ಮಾರ್ಚ್ 28 ಏಪ್ರಿಲ್ 11 ಮುಟ ನಡೆಯುವ ಎಸ್ಎಸ್ಎಲ್ಸಿ ಮುಖ್ಯ ಪರೀಕ್ಷೆ ಸರಿಯಾಗಿ ನಡೆಸಿಕೆ ಬೇಕಾದ ಎಲ್ಲ ವ್ಯವಸ್ಥೆನ ಸರಿಯಾಗಿ ಮಾಡಿಕೊಳ್ಳೋಕು, ಯಾವುದೇ ತರಹದ ತಾಪತ್ರೆ ಆಗದಂಗೆ ಎಚ್ಚರ ತಗೊಳಕು, ಹಂಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತೆ ಪರೀಕ್ಷಾ ಮಂಡಳಿ ಆಗಾಗ ಹೊರಡಿಸುವ ಸೂಚನೆಗಳ ಸರಿಯಾಗಿ ನೋಡಿಕೊಂಡು ಎಲ್ಲಾ ಹಂತದ ಅಧಿಕಾರಿಗ ಸರಿಯಾಗಿ ಕೆಲಸ ಮಾಡಕೂತ ಸೂಚನೆ ಕೊಟ್ಟು. ಸಾರ್ವಜನಿಕ ಶಿಕ್ಷಣ ಇಲಾಖೆನ ಉಪನಿರ್ದೇಶಕ ವೇದಮೂರ್ತಿಯವರು ಮಾತಾಡಿ, ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಜಿಲ್ಲೆಯಲ್ಲಿ ಒಟ್ಟು 37 ಪರೀಕ್ಷಾ ಕೇಂದ್ರಗಳ ಗೊತ್ತು ಮಾಡಿಳು, ಇದಕ್ಕೆ ಬೇಕಾದ ಎಲ್ಲಾ ಹಂತದ ಅಧಿಕಾರಿಗಳ ನೇಮಕ ಮಾಡಿಳು. ಈ ಸತಿ ಜಿಲ್ಲೆಯಲ್ಲಿ 6,722 ಮಕ್ಕ ಪರೀಕ್ಷೆ ಬರೆದವೆ. ಇದರಲ್ಲಿ 3,306 ಹೈದಂಗ, ಹಂಗೆ 3,416 ಗೂಡೆಗ ಪರೀಕ್ಷೆ ಬರೆದವೆ. ಪರೀಕ್ಷೆ ಸರಿಯಾಗಿ ನಡೆಸಿಕೆ ಬೇಕಾದ ಎಲ್ಲ ವ್ಯವಸ್ಥೆನ ಸರಿಯಾಗಿ ಮಾಡಿಕೊಂಡಳುತ್ತ ಸಭೆಗೆ ಮಾಹಿತಿ ಕೊಟ್ಟು. ಜಿಲ್ಲೆನ ಪೊಲೀಸ್ ವರಿಷ್ಠಾಧಿಕಾರಿ ಎಂಇ ಅಯ್ಯಪ್ಪವು ಮಾತಾಡಿ, ಪರೀಕ್ಷೆ ಸಂದರ್ಭದಲ್ಲಿ ಪರೀಕ್ಷಾ ಕೇಂದ್ರ ಮತ್ತೆ ಇನ್ನಿತರ ಹೊತ್ತುಲಿ ಪೊಲೀಸ್ನವರ ನೇಮಕಕ್ಕೆ ಸಂಬಂಧಪಟ್ಟಂಗೆ ಇಲಾಖೆನ ಕಡೆಯಿಂದ ಎಲ್ಲಾ ತರಹದ ಸಹಕಾರನ ಕೊಟ್ಟವೆತ್ತ ಹೇಳಿದು. ಸಭೆಯಲ್ಲಿ ಸಂಬಂಧಪಟ್ಟ ಮುಖ್ಯ ಪಟ್ಟಾಧಿಕಾರಿಗ ಹಾಜರಿದ್ದು. ಶಿಕ್ಷಕರು ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಕಾಡು ಹಂಗೆ ಜಲ ಸಂರಕ್ಷಣೆಯೊಟ್ಟಿಗೆ ಪ್ರಾಣಿ ಪಕ್ಷಿಗಳ ಸಂಕುಲ ಸೇರಿದಂಗೆ ಜೀವ ವೈವಿಧ್ಯ ಸಂರಕ್ಷಣೆ ಕುರಿತು ಜಾಗೃತಿ ಬರೆಸಗುತ್ತ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಹೇಳಿದು. ಜಿಲ್ಲಾಡಳಿತ ಹಂಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆನ ಕೂಡು ಕೂಟಲಿ ಸಮಗ್ರ ಶಿಕ್ಷಣ ಮತ್ತೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕಡೆಯಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಮಂಡಳಿ ನಡೆದ ಜಿಲ್ಲಾ ಮಟ್ಟದ ವಿಶ್ವ ಅರಣ್ಯ ದಿನ ಹಂಗೆ ಜಲ ದಿನಾಚರಣೆಯ ಹೊತ್ತುಲಿ ಪರಿಸರ ಮಾಹಿತಿನ ಕೈಕಾಗದನ್ನ ಬಿಡುಗಡೆ ಮಾಡಿ ಪರಿಸರ ಸಂರಕ್ಷಣೆ ಕುರಿತು ಪ್ರತಿಜ್ಞಾವಿಧಿನ ಹೇಳಿ ಅವು ಮಾತಾಡಿ, ಪ್ರತಿಯೊಬ್ಬನು ನೆಲ, ಜಲ, ಅರಣ್ಯ, ಪರಿಸರ, ಕಾಡು ಪ್ರಾಣಿಗ ಸೇರಿದಂಗೆ ಜೀವ ವೈವಿಧ್ಯನ ರಕ್ಷಣೆ ಮಾಡೋದರೊಟ್ಟಿಗೆ ನಮ್ಮ ಸುತ್ತಮುತ್ತಿರುವ ಪರಿಸರ ರಕ್ಷಣೆ ಮಾಡೋದರೊಟ್ಟಿಗೆ ಜಲ ಸಂರಕ್ಷಣೆ ಮಾಡೋಕ್ಕೂ, ಹಂಗೆ ಕಣ್ಮರೆ ಆಗ್ತಿರುವ ಗುಬ್ಬಚ್ಚಿ ಸೇರಿದಂಗೆ ಹಕ್ಕಿಗಳ ಸಂತಾನ ರಕ್ಷಣೆ ಮಾಡಿಕೆ, ಶಿಕ್ಷಕರು ಮಕ್ಕಳಿಗೆ ತಿಳುವಳಿಕೆ ಬರೆಸೋಕು, ಬೇಸಿಗೆಯಲ್ಲಿ ಹಕ್ಕಿಗಳಿಗೆ ನೀರು ಮತ್ತೆ ಕಾಳುಗಳ ಹಾಕಿ ಹಕ್ಕಿಗಳ ಸಂತಾನ ಉಳಿಸೋಕುತ್ತ ಹೇಳ್ದು. ಕಾರ್ಯಕ್ರಮದಲ್ಲಿ ಜಿಲ್ಲಾ ನೋಡಲ್ ಅಧಿಕಾರಿ ಹಂಗೆ ಪರಿಸರ ಕಾರ್ಯಕ್ರಮಗಳ ಸಂಘಟಕ ಟಿಜಿ ಪ್ರೇಮ್ಕುಮಾರ್ ಸೇರಿದಂತೆ ಮುಖ್ಯ ಪಟ್ಟಾಧಿಕಾರಿಗ ಕೂಡಿಯಾಡಿದ್ದು. ರಾಜ್ಯ ಪಶ್ಚಿಮ ಘಟ್ಟಗಳ ಕಾರ್ಯಪಡೆ ಅಧ್ಯಕ್ಷ ಶಾಂತಿಯಂಡ ರವಿ ಕುಶಾಲಪ್ಪವು ಇಂದು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕಚೇರಿಯಲ್ಲಿ ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಕುರಿತು ಕಾರ್ಯಾಗಾರ ನಡೆಸುವ ಸಂಬಂಧ ಸಭೆ ನಡೆಸಿದ್ದು. ಪಶ್ಚಿಮ ಘಟ್ಟಗಳ ಹತ್ತಿರದ ಚಾರ್ಮಾಡಿ ಶಿರಾಡಿ ವ್ಯಾಪ್ತಿಯಲ್ಲಿ ಜಲಮೂಲ ಸಂರಕ್ಷಣೆ ಹಂಗೆ ಗಿಡ ನೆಡುವ ಕಾರ್ಯಕ್ರಮದ ಕುರಿತಂಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳೊಟ್ಟಿಗೆ ಚರ್ಚೆ ಮಾಡಿದ್ದು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಕಡೆಯಿಂದ ಕೇಂದ್ರ ಲೋಕಸೇವಾ ಆಯೋಗದವು ನಡೆಸುವ ಐಎಎಸ್ ಐಪಿಎಸ್ ಪರೀಕ್ಷೆಗೆ ಹಂಗೆ ಕರ್ನಾಟಕ ಲೋಕಸೇವಾ ಆಯೋಗದವು ನಡೆಸುವ ಕೆಎಎಸ್ ಪೈಪೋಟಿ ಪರೀಕ್ಷೆಗಳಿಗೆ ಅನುಕೂಲ ಆಗುವ ತರಬೇತಿನ ಕೊಟ್ಟವೆ. ಕುಸಿರವ್ ಇದೇ ತಿಂಗಳ ತಾರೀಕು 29ರೊಳಗೆ ಹೆಸರು ಕೊಡಕುತ್ತ ವಿಶ್ವವಿದ್ಯಾನಿಲಯದ ಕುಲಸಚಿವರು ತಿಳಿಸಿದರು. ಶಾಸಕ ಕೊಂಬಾರ್ನ ಜಿ ಬೋಪಯ್ಯ, ಸಂಸದ ಪ್ರತಾಪ್ ಸಿಂಹ, ವಿಧಾನ ಪರಿಷತ್ ಸದಸ್ಯ ಸುಜಾ ಕುಶಾಲಪ್ಪ, ಕರ್ನಾಟಕ ರಾಜ್ಯ ಪಶ್ಚಿಮ ಘಟ್ಟ ಕಾರ್ಯಪಡೆ ಸಮಿತಿ ಅಧ್ಯಕ್ಷ ಶಾಂತಿಯಂಡ ರವಿ ಕುಶಾಲಪ್ಪವು ಭಾಗಮಂಡಲ, ತಲಕಾವೇರಿ, ಅಯ್ಯಂಗೇರಿ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ತರದ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಟ್ಟಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಕಡೆಯಿಂದ ಅಕಾಡೆಮಿ ಪ್ರಕಟ ಮಾಡಿದ ಪುಸ್ತಕಗಳ ಬಿಡುಗಡೆ ಜಂಬರ ಚಿಟ್ಟಳಿನ ಮೋದಿ ಭವನ್ಲಿ ನಡೆದು. ಪುಸ್ತಕಗಳ ಮಂಗಳೂರು ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗ ಕುಲ ಸಚಿವ ಪಿಎಲ್ ಧರ್ಮವು ಬಿಡುಗಡೆ ಮಾಡಿದ್ದು. ಅಲ್ಲಿಂದ ಅವು ಮಾತಾಡಿ, ರಾಜ್ಯ ರಾಷ್ಟ್ರದಲ್ಲಿ ಸಾವಿರಾರು ಭಾಷೆ ಜನಾಂಗ ಹುಟ್ಟು, ಇದರಲ್ಲಿ ಅರೆಭಾಷೆಯೂ ಒಂದು. ಈ ಅರೆಭಾಷೆ ಸಂಸ್ಕೃತಿ ಮತ್ತು ಸಂಸ್ಕಾರ ಸಮಾಜದ ಅಡಿಗಲ್ಲು. ರಾಜ್ಯಲಿ ಕೊಡವ, ಅರೆಭಾಷೆ, ತುಳು, ಕೊಂಕಣಿ ಹಿಂಗೆ ಒಂದೊಂದು ಸಮುದಾಯಕ್ಕೆ ಒಂದೊಂದು ಭಾಷೆ ಉಂಟು. ಭಾಷೆ ಇದ್ದರೆ ಮಾತ್ರ ಸಮಾಜ ಉಳಿಯಕ್ಕೆ ಸಾಧ್ಯ. ಭಾಷೆ ತ ಹೇಳ್ದು ಸಮುದಾಯನ ಕಟ್ಟಿ, ಹೃದಯನ ಜೋಡಿಸಿ, ಮನಸತ್ವನ ಕಟ್ಟಿ ಬೆಳೆಸುವ ಆಸ್ತಿ ಹಾಕುತ್ತ ಹೇಳ್ದು. ಅಕಾಡೆಮಿನ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜಗದೇವ್ ಮಾತಾಡಿ, ಅರೆಭಾಷೆಯಲ್ಲಿ ಬರೆದ ಬರಹಗಳಿಗೆ ಸುರುನ ಆದ್ಯತೆ ಕೊಟ್ಟವೆ. ಭಾಷೆನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಅಕಾಡೆಮಿ ಸುಮಾರು ಕಾರ್ಯಕ್ರಮಗಳ ಏರ್ಪಾಡು ಮಾಡಿಕೊಂಡಿದೆ ಅಂತ ಹೇಳ್ದು. ಹಿರಿಯ ವಿದ್ವಾಂಸ ಡಾಕ್ಟರ್ ಪ್ರಭಾಕರ ಶಿಶಲವು ಮಾತಾಡಿ, ಒಂದು ಭಾಷೆ ಉಳಿಯಕ್ಕೂತಾದರೆ ಆ ಭಾಷೆನ ಪುಸ್ತಕ ತುಂಬಾ ಮುಖ್ಯ. ಭಾಷೆನ ಮಾತಾಡದ್ರಿಂದ ಭಾಷೆ ಉಳಿದದೆ, ಭಾಷೆನ ಬಳಸದಿದ್ದರೆ ಭಾಷೆ ಉಳಿಯಲೆ, ಹಂಗೆ ಬೆಳವಣಿಗೆನೂ ಆದುಲೆ. ಒಂದು ಒಳ್ಳೆ ಕೆಲಸ ಮಾಡಕ್ಕೂತಾದರೆ ಮನಸ್ಸಿರಕ್ಕೂ, ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ದು. ಜಂಬರಲ್ಲಿ 7 ಪುಸ್ತಕಗಳ ಬಿಡುಗಡೆ ಆಯ್ತು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಚಿನ್ನದ ಪ್ರತಿ ಕಣದಲ್ಲೂ 100% ಬಿಐಎಸ್ 916 ಹಾಲ್ ಮಾರ್ಕ್ ಪರಿಶುದ್ಧತೆ. ವಿಶ್ವಾಸದಲ್ಲಿ ಮುಂಚೂಣಿಯಲ್ಲಿರುವ ಇರಿಟಿಯ ಚಿನ್ನಾಭರಣ ಮಳಿಗೆ ತಾಳುಕಂಡ ತಿಲ್ ಜುವೆಲ್ಲರ್ಸ್. ನಿಮ್ಮ ಮನಸ್ಸಿಗೊಪ್ಪುವ ಮದುವೆ ಚಿನ್ನಾಭರಣಗಳ ಅತಿ ನೂತನ ಡಿಸೈನ್ಸ್ ಹಾಗೂ ಸೆಲೆಕ್ಷನ್ ಗಳಿಗಾಗಿ ಬನ್ನಿ ತಾಳುಕಂಡ ತಿಲ್ ಜುವೆಲ್ಲರ್ಸ್ ಇರಿಟಿ. Breathe like a lion, crouch like a tiger, show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಕರ್ನಾಟಕದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಚೆನ್ನೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕೊಡವ ಒಕ್ಕಡೊಕ್ಕಡ ಕ್ರಿಕೆಟ್ ಕಳಿ ನಮ್ಮೆ ಮನ್ನೇರ ಕಪ್ ದಂಡಾಯ್ತು ಇರೋದಂಡ್ ನಾಳೆ ಲಿಂಜಿ ಈ ತಿಂಗಳ 29 ಗೆತ್ತರೆ ಹರಿಹರ ಪ್ರೈಮರಿ ಸ್ಕೂಲ್ ಪರಂಬುಲು ನಡ್ಪ. ಊರ್ನಾಡ್ರ ಕ್ರೀಡಾಭಿಮಾನಿಯ ಎಲ್ಲರೂ ಬಂದಿತ್ತು ಮನ್ನೇರ ಕಪ್ ಕ್ರಿಕೆಟ್ ನಮ್ಮೆ ಅಂದೋಡಿ ನಡ್ಪಗ ಸಹಕಾರ ತರೋಣ ಮನ್ನೇರ ಒಕ್ಕತರ ಅಧ್ಯಕ್ಷ ರಮೇಶ್ ಕಟ್ಟಣಿತ್. ಮಡಿಕೇರಿ ತಾಲೂಕು ಕಾರುಗುಂದ ಗ್ರಾಮದ ಶ್ರೀ ಭಗವತಿ ದೇವಸ್ಥಾನದಲ್ಲಿ ವರ್ಷಾವಧಿ ಉತ್ಸವದ ಪ್ರಯುಕ್ತ ನಾಳೆ ಅಪರಾಹ್ನ ಅವಭೃತ ಸ್ನಾನ ಮತ್ತು ಬೆಳಕಿನ ಹಬ್ಬ ನಡೆಯಲಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ತಕ್ಕ ಮುಖ್ಯಸ್ಥರು ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಮನೆರ ಖುಷಿರಗುತ್ತೆ ಸಿಂಹ ಸಿಲ್ಕ್ಸ್ ಬನಾರಸ್ ಕಾಂಚೀವರಂ ಧರ್ಮಾವರಂ ಫ್ಯಾನ್ಸಿ ಪೊಡಿಯಾ ಪಿನ್ಯಾ ಶರ್ಟಿಂಗ್ ಸೂಟಿಂಗ್ಸ್ ಕಾಯ್ತು ಸಿಂಹ ಸಿಲ್ಕ್ಸ್ ನಂಬರ್ 1 ಕೆಆರ್ ಸರ್ಕಲ್ ಮೈಸೂರು. ಭಾರತಿ ರೇಡಿಯೋ ಹೌಸ್ ನಲ್ಲಿ ಎಲ್ಇಡಿ ಫ್ರಿಡ್ಜ್ ವಾಷಿಂಗ್ ಮಷೀನ್ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್ ಹಿಲ್ ರೋಡ್ ಮಡಿಕೇರಿ, ಮೇನ್ ರೋಡ್ ಗೋಣಿಕೊಪ್ಪ. ಪಿಎಸ್ಆರ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ನಿಂದ ಯುಗಾದಿ ಹಬ್ಬಕ್ಕೆ ಬಟ್ಟೆಗಳನ್ನು ಖರೀದಿಸಿ 5-50% ರಿಯಾಯಿತಿ ನಿಮ್ಮದಾಗಿಸಿ. ಪಿಎಸ್ಆರ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಮೈಸೂರು ಮತ್ತು ಮಂಗಳೂರು. ಟೀಕುಡ್ ಫರ್ನಿಚರ್ ನಲ್ಲಿ ಸೀಸನ್ ಪ್ರಯುಕ್ತ ಬೆಡ್ರೂಮ್ ಸೆಟ್ 46,499 ರೂಪಾಯಿ ಹಾಗೂ 49,999 ರೂಪಾಯಿಗೆ ಲಭ್ಯ. ಟೀಕುಡ್ ಫರ್ನಿಚರ್ ಕಾರೆಕಾಡ್ ನಾಪಗ್ಲು. ವೆಸ್ಟ್ ಕೊಳಕೇರಿ ಗ್ರಾಮ ಭಗವತಿ ದೇವರ ನಮ್ಮೆನ ಮಾರಿಪತ್ಲ ಇದೇ ಇರೋ ದಂಡಾಂಗ ಚೌವಾಚೆ ಅಂದಿ ಬೊಳಕ್ 23 ಪದ್ನಾಚೆ ಪಟ್ಟಣಿ 24 ದೇವಕುಳಿಪೋ 26 ಚೆನಿಯಾಚೆ ಬೋಟೆಕಾರ ದೇವಡ ನಮ್ಮೆ ನಡ್ಪ. ಭಕ್ತಾದಿ ಎಲ್ಲ ಬಂತು ದೇವಡ ಆಶೀರ್ವಾದ ಪಡೆದು ತಕ್ಕ ಮುಖ್ಯಸ್ಥಂಗ ಪಿಂಜ ಆಡಳಿತ ಮಂಡಳಿ ಕಾರ ಕಟ್ಟಡಿತು.